ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025ಕ್ಕೆ ವಿದಾಯ ಹೇಳಿ 2026 ಸ್ವಾಗತಿಸಲು ಕ್ಷಣಗಣನೆ. ರಾಜಧಾನಿ ಬೆಂಗಳೂರಿನಲ್ಲಿ ಬಿಗಿಭದ್ರತೆ. ರಾಜ್ಯದ ಇತರೆಡೆಗಳಲ್ಲೂ ಹೊಸ ವರ್ಷದ ಸ್ವಾಗತಕ್ಕೆ ಭರದ ತಯಾರಿ. ಪ್ರವಾಸಿ ತಾಣಗಳಲ್ಲಿ ಕಟ್ಟೆಚ್ಚರ. ಕೋವಿಡ್ ಪ್ರಕರಣ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಿದ ನ್ಯಾಯಾಧೀಶ ಮೈಕೆಲ್ ಡಿಕುನ್ಹಾ. ಹಾಗೂ ಕೋಗಿಲು ಲೇಔಟ್ ತೆರವು ಪ್ರಕರಣ, ನಿವಾಸಿಗಳ ಪೌರತ್ವದ ಬಗ್ಗೆ ಎನ್ಐಎ ತನಿಖೆಗೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣ ಶರಣಾರ್ಥಿ. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಬುರ್ಜಿನರೊಪ್ಪ ಗ್ರಾಮದ ಪ್ರಗತಿಪರ ಕೃಷಿಕ ಬಿಕೆ ಸುನೀಲ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಬಳಿಕ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ಜನಪದ ಗೀತೆಗಳು ಹಾಗೆ ರೈತರಿಗೆ ಸಲಹೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ. ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಕಡಲೆ ಬೆಳೆಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಬುರ್ಜಿನರೊಪ್ಪ ಗ್ರಾಮದ ಪ್ರಗತಿಪರ ಕೃಷಿಕ ಬಿಕೆ ಸುನೀಲ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬುರ್ಜಿನರೊಪ್ಪ ಗ್ರಾಮದ ಪ್ರಗತಿಪರ ಕೃಷಿಕರು ಹಾಗೂ ಚಿತ್ರದುರ್ಗದ ಎಸ್ಜೆಎಂ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಜೈವಿಕ ಇಂಧನ ಸಂಶೋಧನೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರದಲ್ಲಿ ವೈಜ್ಞಾನಿಕ ಸಹಾಯಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಬಿಕೆ ಸುನೀಲ್ ಕುಮಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮೂಲತಃ ಕೃಷಿಕರು, ಬಹಳ ವರ್ಷಗಳಿಂದ ಕೃಷಿಯನ್ನು ಮಾಡ್ತಾರೆ, ಅದು ತುಂಬ ಚೆನ್ನಾಗಿ ಮಾಡ್ತಾರೆ ಕೃಷಿನ. ಅವರ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಇದನ್ನು ನಮ್ಮ ಜೊತೆ ಇದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಸರ್, ಈ ಕೃಷಿ ಬದುಕು ಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್? ನಾವು ಸುಮಾರು 93-94 ಇಸವಿಯಿಂದ, ಅಂದ್ರೆ ಇಲ್ಲಿಗೆ 33-34 ವರ್ಷಗಳಿಂದ ಮಾಡ್ತಾನೆ ಬಂದಿದೆ. 34-35 ವರ್ಷದಿಂದ ಕೃಷಿ ಮಾಡ್ತಾ ಇದ್ದಾರೆ. ಯಾಕೆ ಕೃಷಿ ಬದುಕು ಮಾಡ್ಬೇಕಂತ ಅನ್ನಿಸ್ತು ನಿಮ್ಗೆ? ಇದು ನಮ್ಮ ಪಿತೃರಾಜ್ಯದ ಸ್ವತ್ತಾಗಿರೋದ್ರಿಂದ, ನಮ್ಮ ತಂದೆ ತಾಯಿಯವರು ರೂಢಿಸ್ಕೊಂಡ್ ಬಂದಿರೋದ್ರಿಂದ, ನಾವು ಅದರಲ್ಲಿ ಸ್ವಲ್ಪ ಸ್ವಲ್ಪ ಮೊದಲಿಂದನೂ ಭಾಗಿಯಾಗ್ತಿರೋದ್ರಿಂದ, ಮತ್ತೆ ನಿರುದ್ಯೋಗ ಸಮಸ್ಯೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದವು. ನಮ್ಮ ಎಜುಕೇಶನ್ BSc BEd ಆಗಿದ್ರು ಸಮೇತ ನಾವು ಅಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕನ್ನೋ ದೃಷ್ಟಿಯಿಂದ ನಮ್ಮ ತಂದೆ ತಾಯಿಯವರು ಪಿತೃರಾಜ್ಯದ ಬಿಟ್ಟಂತ ಆಸ್ತಿಯನ್ನು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಇಲ್ಲಿವರೆಗೂ ಸುಮಾರು 30 ವರ್ಷದಿಂದ ಮಾಡ್ಕೊಂಡ್ ಬಂದ್ರೆ ನಮ್ಗೆ ಯಾವ್ದು ನಷ್ಟ ಕಂಡಿಲ್ಲ. ಆದ್ರಿಂದ ನಾವು ಅದನ್ನು ಅಭಿವೃದ್ಧಿ ಮಾಡ್ಕೊಂತಾನೆ ಬಂತಾ ಇದೀವಿ. ಅದರಿಂದ ಕೃಷಿ ಬಗ್ಗೆ ಆಸಕ್ತಿ ಇದೆ ಸರ್. ಆಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಖಂಡಿತವಾಗಿ ಇದು ಲಾಭದಾಯಕವಾಗಿದೆ ಸರ್. ನಮ್ದು ಖುಷ್ಕಿ ಜಮೀನ್ ಆಗಿರೋದ್ರಿಂದ ಕಡಿಮೆ ಮಳೆ ಬಂದಾದ ಸಮೇತ ನಮ್ಗೆ ಯಾವ್ದೇ ರೀತಿ ನಷ್ಟ ಅನ್ನೋದನ್ನು ಯಾವಾಗೂ ಆಗಿಲ್ಲ 30 ವರ್ಷಗಳಿಂದ ಸಮೇತ. ಆದ್ರಿಂದ ನಾವು ಇದನ್ನ ಆಸಕ್ತಿ ಪಟ್ಟು ಮಾಡ್ತಾ ಇದೀವಿ ಸರ್. ಎಷ್ಟು ಎಕರೆ ಜಮೀನ್ ಇದೆ ಸರ್? ನಮ್ದು 16.5 ಎಕರೆ ಜಮೀನ್ ಇದೆ. 16.5 ಎಕರೆ ಎಲ್ಲ ಖುಷ್ಕಿ ಜಮೀನ್? ಎಲ್ಲ ಖುಷ್ಕಿ ಜಮೀನ್ ಇದೆ. ಯಾಕೆ ನೀರಾವರಿ ಮಾಡ್ಬೇಕಂತ ಏನು ಆಸಕ್ತಿ ಬರಲಿಲ್ಲ? ನೀರಾವರಿ ಮಾಡ್ಲಿಕ್ಕೆ ಇಲ್ಲಿ ದ್ವಂದ್ವ ದಾರಿಯಲ್ಲಿ ಹೋಗ್ತಾ ಇದ್ವಿ ನಾವು, ಎರಡು ದಾರಿಗಳಲ್ಲಿ ಇಲ್ಲಿ ಕೆಲಸವನ್ನು ಮಾಡ್ಕೊಳ್ತಾ ಮತ್ತೆ ರೈತಾಪಿ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಇಬ್ಬದಿ ಆಗ್ತಾ ಇದೆ. ನಮ್ಮ ಮಕ್ಕಳನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಓದಿಸ್ತಾ ಇದ್ವಿ, ಇಬ್ಬರು ಸಮೇತ ಸರ್ಕಾರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೀಟನ್ನು ಉಚಿತವಾಗಿ ತಗೊಂಡು ಅವರ ಒಂದು ಅಭಿವೃದ್ಧಿಗಾಗಿ ನೋಡ್ತಾ ಇರುವಾಗ ನಮಗೆ ಈ ನೀರಾವರಿ ಮಾಡಿದಾಗ ತೊಂದರೆ ಆಗುತ್ತೆ ಉದ್ದೇಶಕ್ಕೋಸ್ಕರ ಬರೀ ಖುಷ್ಕಿ ಜಮೀನು ರೂಢಿಸ್ಕೊಂಡ್ ಬಂದಿದ್ವಿ ಸರ್. ಖುಷ್ಕಿ ಜಮೀನ್ ಆದ್ರೆ ನಾವು ವರ್ಷ ಪೂರ್ತಿ ಕೆಲಸ ಇರಲ್ಲ, ಒಂದ್ 3-4 ತಿಂಗಳ ಕೆಲಸ ಇರುತ್ತೆ. ಆಮೇಲೆ ತುಂಬಾ ಹೆವಿ ಕೆಲಸನೂ ಇರಲ್ಲ, ಬಿತ್ತ ಸಂದರ್ಭದಲ್ಲಿ ಒಕ್ಕಣೆ ಮಾಡಂತ ಸಂದರ್ಭದಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಅಷ್ಟೇ ಅಷ್ಟೇ ಸರ್. ಆಗ ಬಿಡುವು ಇರುತ್ತೆ ನಮ್ಗೆ. ನಾವು ಅಂತ ಬಿತ್ತನೆ ಕಾರ್ಯಕ್ರಮದಲ್ಲಾಗಲಿ ಕಟಾವಿನ ಕಾರ್ಯಕ್ರಮದಲ್ಲಿ ಸುಮಾರು 2-3 ದಿವಸ ರಜೆ ತೆಗೆದುಕೊಂಡ್ಬಿಟ್ಟು ಆ ಕೆಲಸದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗ್ತಾ ಇದೆ. 16-16.5 ಎಕರೆ ಜಮೀನಿದೆ ಅಂತ ಹೇಳಿ ಹೇಳಿದ್ರೆ ಸರ್, ಏನೇನು ಬೆಳೆಗಳು ಬೆಳೀತೀರಾ ಸರ್? ನಾವು ಮುಖ್ಯವಾಗಿ ಈಗ ನನಗೆ ಹೆಚ್ಚಿನ ಲಾಭದಾಯಕವಾಗಿ ಬೆಳೆ ಬಂದಂತ ಕಡಲೆ ಬೆಳೆಯನ್ನು ಸುಮಾರು 15 ವರ್ಷದಿಂದ ಬೆಳೀತಾ ಇದೀವಿ. ಅದಕ್ಕಿಂತ ಮುಂಚೆ ನಾವು ಸೂರ್ಯಕಾಂತಿ ಆಗ್ತಾ ಇದ್ವಿ. ಸೂರ್ಯಕಾಂತಿಗಳ ಕೀಟನಾಶಕಗಳು ಜಾಸ್ತಿ ಆಗಿದ್ರಿಂದ ಅದನ್ನು ಬಿಟ್ಟುಬಿಟ್ಟು ಕಡಲೆಗೆ ಬಂದ್ವಿ. ಅದ್ರ ಮಧ್ಯದಲ್ಲಿ ಬೆಳೆ ಪರಿವರ್ತನೆಗೋಸ್ಕರ ಕಡಲೆ ಮಧ್ಯ ಮುಂಗಾರಿನಲ್ಲಿ ತೊಗರಿಯನ್ನು ಬಿತ್ತಿದ್ವಿ. ಅದನ್ನು ಒಳ್ಳೆ ಲಾಭದಾಯಕವಾಯಿತು. ಅದನ್ನು ಬೆಂಗಳೂರು ಕೃಷಿ ಜಿಕೆವಿಕೆಯಿಂದ ಬೀಜ ತರಿಸ್ಬಿಟ್ಟು ಅವರಿಂದ ಬೈಬ್ಯಾಕ್ ಆಫರ್ ಅಲ್ಲಿ ನಾವು ಅದು ಅವ್ರಿಗೆ ಮಾರಾಟ ಮಾಡಿದ್ರೆ ಅದರಿಂದ ಲಾಭ ಆಯ್ತು. ಮತ್ತೆ ಮೊದ್ಲು ನಮ್ಮ ತಂದೆ ತಾಯಿಗಳೆಲ್ಲ ಹತ್ತಿ ಕೊತ್ತಂಬರಿ ಸಮೇತ ಆಗ್ತಾ ಇದ್ರು. ಕೊತ್ತಂಬರಿಯಲ್ಲಿ ಮುಂಗಾರಲ್ಲಿ ಮಳೆ ಸ್ವಲ್ಪ ವಿಳಂಬವಾಗಿ ಬರ್ತಾ ಇರೋದ್ರಿಂದ ಕೊತ್ತಂಬರಿ ಕಡೆ ನಾವು ಹೆಚ್ಚು ಗಮನ ಕೊಡ್ತಾ ಇರ್ಲಿಲ್ಲ. ಅದು ಬೇಗ ಕಟಾವು ಮಾಡಿ ನೆಕ್ಸ್ಟ್ ಬೆಳೆಗೆ ತಯಾರಾಗಬೇಕು, ತೊಂದರೆ ಆಗ್ತಾ ಇತ್ತು. ಆ ದೃಷ್ಟಿಯಿಂದ ನಾವು ಮುಖ್ಯವಾಗಿ ಕಡಲೆ ಬೆಳೆಗೆ ಆಸಕ್ತಿ ಕೊಡ್ತಾ ಇದ್ವಿ. ಭೂಮಿ ಅಂದ್ರೆ ಕಪ್ಪು ಭೂಮಿನ ಕೆಂಪು ಭೂಮಿನ ಸರ್? ನಮ್ದು ಕಪ್ಪು ಭೂಮಿ ಮತ್ತೆ ಬಿಳಿ ಮಣ್ಣು ಮಿಶ್ರಿತವಾದಂತ ಎರಡು ಭೂಮಿಗಳಿದೆ. ಸುಮಾರು 8 ಎಕರೆ ಪೂರಾ ಕಪ್ಪು ಮಣ್ಣು, ಇನ್ನೊಂದು 8 ಎಕರೆ ಕಪ್ಪು ಬಿಳಿ ಮಿಶ್ರಿತವಾದಂತ ಭೂಮಿಯನ್ನು ನಾವು ಅದಗೊಳಿಸ್ಬಿಟ್ಟು ನಮ್ಮ ಸುತ್ತಮುತ್ತ ನೋಡುವಂತ ಜನಗಳಿಗೆ ಆಶ್ಚರ್ಯವಾಗಿದೆ. ಆ ರೀತಿ ಮಾಡಿದ್ವಿ. ಯಾಕಪ್ಪ ಅಂದ್ರೆ ಮಡಿಕೆ ಎರಡು ಬಾಳಿಂದ ಮತ್ತೆ ಒಂದು ಬಾಳಿಂದ ಮಡಿಕೆ ಹೊಡೆದು ಆ ಮಣ್ಣೆಲ್ಲ ರೊಟೇಷನ್ ಆಗ್ಬಿಟ್ಟು ಈಗ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಅದರಿಂದ ಈಗ ಕಪ್ಪು ಬಣ್ಣ ಭೂಮಿನೇ ಆಗಿದೆ ಸರ್. ಈಗ ವರ್ಷದಲ್ಲಿ ಒಂದೇ ಕಡಲೆ ಬೆಳೆ ಮಾತ್ರ ಬೆಳೀತೀರಾ ಅಥವಾ ಮುಂಗಾರಲ್ಲಿ ಪ್ರಾರಂಭದಲ್ಲಿ ಮೇ ಜೂನ್ ತಿಂಗಳಲ್ಲಿ ಮಳೆ ಬಂದ್ರೆ ಬೇರೆ ನೀವು ಹೇಳ್ದಂಗೆ ತೊಗರಿನೂ ಆ ತರದ ಬೆಳೆಗಳನ್ನ ಬೆಳೀತೀರಾ? ನಾವು ಕಡಲೆ ಕಟಾವು ನಂತರ ಬೇಸಾಯವನ್ನು ಸಂಪೂರ್ಣವಾಗಿ ಮಡಿಕೆ ಬೇಸಾಯ ಮಾಡಿ ನಂತರ ಅಪ್ ಟು ಮೇ ವರೆಗೂ ರೆಡಿ ಇಟ್ಟಿರ್ತೀವಿ ಸರ್ ಭೂಮಿಯನ್ನು. ಆ ಸಂದರ್ಭದಲ್ಲಿ ಯಾವುದೇ ಮಳೆ ಬಂದ ಸಮೇತ ನಾವು ತಯಾರಿರ್ತೀವಿ. ಸೂರ್ಯಕಾಂತಿ ಆಗಿರ್ಬೋದು, ತೊಗರಿ ಆದ್ರೂ ಬಂದ್ರೆ 2-3 ವರ್ಷದಿಂದ ನೋಡ್ತಾ ಇದೀವಿ ನಮಗೆ ಮುಂಗಾರಿನ ಮಳೆ ಕೊರತೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಾವು ಅದನ್ನ ಬೇಡ ಅನ್ನೋದೇಳಿ ತೀರ್ಮಾನ ಮಾಡಿ ಹಿಂಗಾರಲ್ಲಿ ಯಾವ್ದೋ ಸೈಕ್ಲೋನ್ಸ್ ಮಳೆ ಬರುತ್ತೆ ಅವಾಗ ಮತ್ತೆ ಅಕ್ಟೋಬರ್ ಸೆಪ್ಟೆಂಬರ್ ಮಳೆ ಬಂದಾಗ ಚೆನ್ನಾಗಿ ನೀರು ಕುಡಿದಿರುತ್ತೆ ಭೂಮಿ ನಮ್ದು ಅದ ಮಾಡಿರೋದ್ರಿಂದ. ಅವು ನೀರನ್ನ ತೇವಾಂಶ ಹಿಡಿದಿಟ್ಟಿರೋದ್ರಿಂದ ನಾವು ಕಡಲೆಯನ್ನು ಹಾಕಿದ್ರೆ 100% ಕ್ರಾಪ್ ಬರುತ್ತೆ ಅನ್ನೋ ಉದ್ದೇಶದಿಂದ ಕಡಲೆಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ. ಅಂದ್ರೆ ತೊಗರಿ ಸೂರ್ಯಕಾಂತಿ ಬಿತ್ತಲಿಕ್ಕೆ ಮುಂಗಾರಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ನಡೆಸದೇ ಇರೋ ಕಾರಣಕ್ಕೆ ನೀವು ಹಿಂಗಾರಲ್ಲಿ ಕಡಲೆಗೆ ಸೀಮಿತ ಆಗ್ಬಿಟ್ಟಿದೆ. ಹೌದು ಹೌದು ಹೌದು, ಮಳೆ ಬಂದ್ರೆ ತೊಗರಿಯನ್ನು ಹಾಕಿದ್ವಿ. ತೊಗರಿ ಬಹಳ ಉತ್ತಮವಾದ ಬೆಲೆ ಸಿಕ್ತು ನಮಗೆ ಜಿಕೆವಿಕೆ. ಇದರಿಂದ ಸೀಡ್ಸ್ ಅನ್ನು ಪರ್ಚೇಸ್ ಮಾಡಿ ಬೈಬ್ಯಾಕ್ ಅಲ್ಲಿ ಕೊಟ್ಟಾಗ ನಮಗೆ ಸುಮಾರು 8 ಎಕರೆ 1,20,000 ಆದಾಯ ಬಂತು. ಅಲ್ಲಿ 10,000 ರೂಪಾಯಿ ಕ್ವಿಂಟಾಲ್ ಹಂಗೆ ನಾವು ಕೊಟ್ವಿ. ಆಗ ಎಲ್ಲಾ ಸೀಡ್ಸ್ ಅನ್ನ ಅವರು ಕ್ವಾಲಿಫೈಡ್ ಮಾಡಿ ಅದನ್ನ ಜರಡಿಗೆ ಹಾಕಿ ಉತ್ತಮ ಸೀಡ್ಸ್ ಅನ್ನ ತಗೊಂಡ್ರು ಸಮೇತ ನಮಗೆ ಲಾಭದಾಯಕವಾಗಿ ಸಿಕ್ತು ಸರ್. ಅದರಿಂದ ಅದನ್ನು ಹಾಕ್ಲಿಕ್ಕೆ ನೋಡ್ತಾ ಇದ್ವಿ, ಮುಂಗಾರು ಮಳೆ ಕೊಡ್ತಾ ಇದೆ. ಅದರಿಂದ ಇದನ್ನ ಹಿಂಗಾರಲ್ಲಿ ನಾವು ಕಡಲೆಗೆ ಆಸಕ್ತಿ ವಹಿಸ್ತೀವಿ. ಈಗ ಬಹಳ ವರ್ಷಗಳಿಂದ ಈ ಕಡಲೆ ಬೆಳೆಯುತ್ತಾ ಇದೆ ಅಂತಂದ್ರೆ ಹಿಂಗಾರಿಯಲ್ಲಿ ಏನಾದರೂ ಕಡಲೆ ಬೆಳೆ ಪರಿವರ್ತನೆ ಮಾಡಬೇಕು? ಈಗ ಪ್ರತಿ ವರ್ಷ ಹಾಕಿದ್ದೆ ಕಡಲೆನೇ ಹಾಕಿದ್ರೆ ನಮ್ಗೆ ಹೆಚ್ಚು ಇಳುವರಿ ಬರಲ್ಲ, ಸಾಕಷ್ಟು ಕೀಟ ರೋಗಗಳು ಬಾಧೆ ಕಂಡು ಬರುತ್ತೆ ಅಂತ ಕೃಷಿ ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ. ಹಂಗಾಗ್ಬಿಟ್ಟು ಒಂದು ವರ್ಷ ಕುಸುಬೆ ಹಾಕೋದು, ಒಂದು ವರ್ಷ ಬಿಳಿಜೋಳ ಹಾಕೋದು, ಈ ತರ ಏನು ಬೆಳೆ ಪರಿವರ್ತನೆ ಮಾಡೋ ಕಡೆ ಗಮನ ಕೊಡ್ಲಿಲ್ವಾ? ಕೊಟ್ಟಿದೀವಿ. ಬೆಳೆ ಪರಿವರ್ತನೆ ಮಾಡಬೇಕಂತ ಆಸಕ್ತಿ ಇದ್ರು ಸಮೇತ ಇದು ಲಾಭದಾಯಕವಾದಂತ ಬೆಳೆ ಆಗಿರೋದ್ರಿಂದ ನಮಗೆ 1 ಎಕರೆಗೆ ಕನಿಷ್ಠ ಅಂದ್ರೆ ನಮಗೆ 1,000-8,000 ಖರ್ಚು ಬರ್ಬೋದು. ಒಂದು ಎಲ್ಲಾನು ಕಟ್ವಿ, ಬಿತ್ತನೆಯಿಂದ ಕಟಾವು 8-10,000 ಒಳಗೆ ಬರ್ತಾ ಇರೋದ್ರಿಂದ ನಾವು ಕನಿಷ್ಠ ಅಂದ್ರೂ 16.5 ಎಕರೆಗೆ 4.5 ಲಕ್ಷದಿಂದ 5 ಲಕ್ಷದವರೆಗೂ ಆದಾಯ ಮಾಡಿದ್ವಿ ಟೋಟಲ್ ಬೆಳೆಯನ್ನು. ಖರ್ಚು ತೆಗೆದ್ರೂ 3-3.5 ಲಕ್ಷ ನಮ್ಗೆ ಆದಾಯ ಉಳಿಯುತ್ತಾ ಇರೋದ್ರಿಂದ ಇದಕ್ಕೆ ನಾವು ಆಸಕ್ತಿ ಕೊಟ್ಟಿದ್ವಿ. ಮತ್ತೆ ನಾವು ಕಟಾವು ಮಾಡಿ ಆದ್ರ ನಂತರ ಮೊದಲು ನಾವು ಬೇಸಿಗೆಯಲ್ಲೇ 2 ಬಾಳೆ ಮಡಿಕೆ 1 ಬಾಳೆ ಮಡಿಕೆ ನಂತರ ಮತ್ತೆ 1-3 ತಿಂಗಳ ನಂತರ ಚೆನ್ನಾಗಿ ಬೇಸಿಗೆಯಲ್ಲಿ ಮಾಗಿ ಆದ ನಂತರ ಮತ್ತೆ 5 ಬಾಳೆ ಮಡಿಕೆಯನ್ನು ಹೊಡೆದು ರೆಡಿ ಮಾಡ್ತೀವಿ. ತದನಂತರ ಸ್ವಲ್ಪ ಮಳೆ ಬಂದ ಮೇಲೆ ನಾವು ಅದನ್ನ ಬ್ರೋಕನ್ ಮಾಡಿ ಕುಂಟೆ ಹೊಡಿತೀವಿ. ಮತ್ತೆ ಅದು ಹುಲ್ಲು ಉಡ್ತಾನೆ ಉಡ್ತಾ ಇರುತ್ತೆ ಕಳೆ. ಆವಾಗ ಅದನ್ನು ಸುಮಾರು ನಾವು ಯಾವಾಗಿಂದ ಮಾರ್ಚಿನಿಂದ ಆಗಸ್ಟ್ ವರೆಗೆ ಕನಿಷ್ಠ 4 ಸಲ ಕುಂಟೆನ ಹೊಡಿಬೇಕಾಗುತ್ತೆ. ಆವಾಗ ಎಲ್ಲ ಕಳೆನ ನಾಶ ಆಗೋದ್ರಿಂದ ನಾವು ಯಾವುದೇ ಬೆಳೆಗೆ ಅವು ಕಳೆ ತೆಗೆದೇ ಇದ್ರ ಸಂದರ್ಭದಲ್ಲಿ ಸಮೇತ ನಮ್ಗೆ ಒಳ್ಳೆ ಬೆಳೆ ಬರ್ತದೆ. ಈ ಸಲ ನಮ್ಗೆ ಮುಂಗಾರಲ್ಲಿ ಬೇಗ ಮಳೆ ಬಂದು ಹಿಂಗಾರಲ್ಲಿ ಮಳೆ ಬರುತ್ತೋ ಇಲ್ಲೋ ಅನ್ನೋಂತ ಸಂದರ್ಭ ಇತ್ತು. ಆದ್ರಿಂದ ಮೊದಲನೇ ಕೂರಿಗೆ ಮಳೆ ಈ ಸಲ ಕಡಲೆ ಬಿತ್ತಿರೋದ್ರಿಂದ ಸ್ವಲ್ಪ ಕಳೆ ಜಾಸ್ತಿ ಬಂತು. ಆದ್ರೂ ಸಮೇತ ಎಡೆಕುಂಟೆಯನ್ನು ಹೊಡೆದು ಮತ್ತೆ ಕಳೆನಾಶಕವನ್ನು ಮ್ಯಾನ್ಯಲ್ ಆಗಿ ಮಾಡಿಸಿರೋದ್ರಿಂದ ಈಗ ಚೆನ್ನಾಗಿದೆ, ಫಲವತ್ತಾಗಿದೆ. ಈ ಕಡಲೆ ಬೀಜ ಎಲ್ಲಿಂದ ತಾಂಬರ್ತಾರ? ನಾವು ಕಡಲೆ ಬೀಜವನ್ನು ಸರ್ಕಾರದಿಂದ ವಿತರಣೆ ಮಾಡುವಂತ ರೈತ ಸಂಪರ್ಕ ಕೇಂದ್ರದಲ್ಲೇನೆ ಅದಕ್ಕೆ ಒಂದು ದಿನ ಅಂತ ಮೀಸಲು ಮಾಡಿ ಹೋಗಿ ನಾವು ಅಲ್ಲಿ ನಿಂತು ಕ್ಯೂನಲ್ಲಿ ನಿಂತು ತಗೊಂಬರ್ತಾ ಇದೀವಿ. ಅಲ್ಲಿ ಪ್ರತಿಯೊಬ್ಬ ರೈತರಿಗೆ 5 ಎಕರೆ 5 ಪಾಕೆಟ್ ಅಷ್ಟೇ ಮಾತ್ರ ಸೀಮಿತ. ಅದಕ್ಕಿಂತ ಜಾಸ್ತಿ ಇದ್ರು 5 ಪಾಕೆಟ್ ಕೊಡೋದು, ಅದಕ್ಕಿಂತ ಕಡಿಮೆ ಇದ್ರೆ ಅದರ ಎಕರೆಗೆ ಅನುಗುಣವಾಗಿ ಕೊಡ್ತಾ ಇದಾರೆ. ಅಂತ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆಲ್ಲಾನು ನಾವು ಪಾಣಿ ವಿತರಣೆ ಮಾಡಿರೋದ್ರಿಂದ ನಮ್ದೇ 3-4 ಪಾಣಿ ಇರೋದ್ರಿಂದ ಅಲ್ಲಿ ಸಿಗುವಂತ ಬೀಜಗಳನ್ನು ಉತ್ತಮವಾದ ಬೀಜಗಳನ್ನು ಕೊಡ್ತಾ ಇದಾರೆ. ಅದು ನಮ್ ಕಡಿಮೆ ಬೆಲೆಗೂ ಸಿಗ್ತಾ ಇದೆ. ಸುಮಾರು 6,000 5,000-6,000 ಕ್ವಿಂಟಲ್ ಸಿಗೋದ್ರಿಂದ ಬೇರೆ ಕೇಂದ್ರಗಳೇ ಹೋಗಿ ಉತ್ತಮ ತಳಿ ತಂದ್ರೆ ಸಮೇತ ನಾವು ಇಲ್ಲಿ ಲಾಭದಾಯಕ ಆಗುತ್ತೋ ಇಲ್ಲ ಅನ್ನೋ ಒಂದು ಯೋಚನೆಯಲ್ಲಿ ಈ ಒಂದು ರೈತ ಸಂಪರ್ಕ ಕೇಂದ್ರ ಅವಲಂಬಿಸಿದ್ವಿ. ನಮ್ಮಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಉತ್ಪಾದನೆ ಅಂತ ಬೀಜಗಳನ್ನು ಸಂಗ್ರಹಣೆ ಮಾಡಬಹುದು, ಅದಕ್ಕೆ ಕೀಟಬಾಧೆ ಜಾಸ್ತಿ ಆಗುತ್ತೆ. ನಾವೇನು 10 ಕ್ವಿಂಟಾಲ್, ನಮಗೆ ಕನಿಷ್ಠ 16 ಎಕರೆಗೆ 6 ಕ್ವಿಂಟಾಲ್ ಬೀಜ ಬೇಕಾಗುತ್ತೆ. ಅಷ್ಟನ್ನು ಸಂಗ್ರಹಣೆ ಮಾಡಲಿಕ್ಕೆ ಇಲ್ಲಿ ಸಂಗ್ರಹಣ ಕೊಠಡಿಗಳು ಇರಲ್ಲ, ನಾವು ಬೇರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡಬೇಕಾಗುತ್ತೆ. ಆಗ ಅಲ್ಲಿಂದ ತರುವುದು ಹೋಗೋದು ಲಗೇಜು ಸ್ವಲ್ಪ ಪ್ರಮಾಣಕ್ಕೆ ಸ್ವಲ್ಪ ದುಬಾರಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ರೈತ ಸಂಪರ್ಕ ಕೇಂದ್ರ ಅವರು ಸಮಯಕ್ಕೆ ಸರಿಯಾಗಿ ಬೀಜಗಳನ್ನು ಕೊಡೋದ್ರಿಂದ ಅವರು ಸಮೇತ ಅದಕ್ಕೆ ಸಿಂಪಡಣೆ ಬೀಜ ಸಿಂಪಡಣೆ ಮಾಡಿಬಿಟ್ಟು ಕೊಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲದ ರೀತಿಯಾಗಿ ಬೀಜಗಳು ದೊರೀತಾ ಇದೆ. ಅಂದ್ರೆ ನೀವು ಬೆಳೆದಂತ ಬೀಜನ ಇಟ್ಕೋಬಹುದು, ಅವನ್ನ ಅಲ್ಲಿವರೆಗೆ ಕಾಪಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ರೈತ ಸಂಪರ್ಕ ಕೇಂದ್ರದಿಂದ ತಗೊಂಡ್ರಿ ಬೀಜ. ಏನ್ ರೇಟ್ ಬರ್ತಾ ಇದೆ ಬೀಜ? ರೈತ ಸಂಪರ್ಕ ಕೇಂದ್ರದಲ್ಲಿ 5,800 ಈ ವರ್ಷ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಸ್ವಲ್ಪ ದುಬಾರಿ ಇತ್ತು, 6,000 ಇತ್ತು. ಅದನ್ನ ನಮ್ಮ ಹೊಲಕ್ಕೆ ತಂದು ಬೀಜಗಳನ್ನು ಸಂಗ್ರಹಣೆ ಮಾಡಿ ಟ್ರಾಕ್ಟರ್ ಮುಖಾಂತರ ಬಿತ್ತನೆ ಮಾಡ್ತಾರೆ. ಒಂದ್ ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ? ನಾವು ಕನಿಷ್ಠ 35-42-43 ಕೆಜಿ ವರೆಗೂ ಬಿಡ್ತಾ ಇದೀವಿ ಸರ್. ಚೆನ್ನಾಗಿ ದಪ್ಪ ಬಿತ್ತಿದಷ್ಟು ಉತ್ತಮ. ನಾವು ಒಂದು ಸಾಲಿನಿಂದ ಸಾಲಿಗೆ 18 ಇಂಚ್ ಬ್ರೇಕ್ ಅನ್ನು ಮಾಡಿ ಗ್ಯಾಪ್ ಕೊಟ್ಟು ಮಾಡ್ತಾ ಇದ್ವಿ. ಇನ್ನು ಕೆಲವರು ಕಡಿಮೆ ಇದನ್ನ ಕೊಟ್ಟು ಗ್ಯಾಪ್ ಕೊಟ್ಟು ಮಾಡಿ ಅಂತಾರೆ, ಬಟ್ ಅದು ನಮಗೆ ಸಮಂಜಸ ಅನಿಸ್ಲಿಲ್ಲ. ಒಂದು ವರ್ಷದಲ್ಲಿ ಆ ರೀತಿ ಮಾಡಿದ್ವಿ, ಸುಮಾರು 12 ಇಂಚ್ ದಾಯದಲ್ಲಿ ಹಾಕಿಬಿಟ್ಟು ಅದನ್ನು ಬಿತ್ತನೆ ಮಾಡಿದ್ವಿ. ಆದ್ರೆ ಅಷ್ಟಾಗಿ ಇಳುವರಿ ಬರಲಿಲ್ಲ ಇದಕ್ಕೆ ಕಂಪೇರ್ ಮಾಡಿದಾಗ, 18 ಇಂಚ್ ದಾಯಕ್ಕೆ ಕಂಪೇರ್ ಮಾಡಿದಾಗ. ಆದ್ರಿಂದ ಇದೇ ಉತ್ತಮ. ಮತ್ತೆ ಇದಕ್ಕೆ ತಕ್ಕಂತ ಬೇಸಾಯಗಳು ಎಡಕುಂಟೆ ಹೊಡಿಲಿಕ್ಕೆ ರೈತರಲ್ಲಿ ಸುಲಭವಾಗಿ ಸಿಗೋದ್ರಿಂದ ಇದನ್ನೇ ನಾವು ಫಿಕ್ಸ್ ಮಾಡಿಕೊಂಡು 18 ಇಂಚ್ ದಾಯದಲ್ಲೇ ಟ್ರಾಕ್ಟರಲ್ಲಿ ಬಿತ್ತನೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಅಂತರ ಜಾಸ್ತಿ ಕೊಟ್ಟಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ, ಗಾಳಿ ಬೆಳಕೆಲ್ಲ ಚೆನ್ನಾಗಿ ಆಡೋದ್ರಿಂದ ಕೀಟ ರೋಗಗಳ ಬಾಧೆನೂ ಕಡಿಮೆ ಆಗುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ. ಹೌದು ಸರ್, ಹೌದು, ಇದು 100%. ಯಾಕಂದ್ರೆ ಗ್ಯಾಪ್ ಟು ಗ್ಯಾಪ್, ಲೈನ್ ಟು ಲೈನ್ ಗ್ಯಾಪ್ ಉತ್ತಮ ಗಾಳಿ ಆಡೋದ್ರಿಂದ ನಾವು ಅದನ್ನು ಮನಗಂಡಿದೀವಿ. ಸಾಕಷ್ಟೆಲ್ಲ ಬೇರೆಯವರನ್ನು ಗಮನಿಸಿ, ಬೇರೆ ಜಮೀನುಗಳಿರೋ ಅಂತರ ನಮ್ಮಂತರವನ್ನು ಗಮನಿಸಿ ಪ್ರತ್ಯಕ್ಷವಾಗಿ ನೋಡಿದಾಗ ಇದೇ ಉತ್ತಮ ಅಂತ ಹೇಳಿದ್ರಿಂದ ಇದನ್ನೇ ನಾವು ಫಾಲೋ ಮಾಡ್ತಾ ಇದ್ದೀವಿ. ಬಿತ್ತನೆ ಕ್ರಮ ಅಂದ್ರೆ ಟ್ರ್ಯಾಕ್ಟರಿಂದ ಬಿತ್ತನೆ ಮಾಡ್ತಾರೆ, ಕೂರ್ಗೆಯಿಂದ ಬಿತ್ತನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಎಲ್ಲ ಹಳ್ಳಿಯಲ್ಲಿ ಎಷ್ಟು ಲೆಕ್ಕ ಮಾಡಿದ್ರು, ಸುಮಾರು 7-8 ಬೇಸಾಯಗಳು ಎತ್ತುಗಳು ಇರಬಹುದು ಸರ್. ಅದರಿಂದ ಅವರನ್ನ ಅವಲಂಬನೆ ಮಾಡಿದ್ರೆ ನಾವು 16 ಎಕರೆ ಬಿತ್ತಲಿಕ್ಕೆ ಕನಿಷ್ಠ 4 ದಿವಸ ಬೇಕಾಗುತ್ತೆ. ನಮಗೆ ಇಲ್ಲಿ 2 ದಾರಿಯಲ್ಲಿ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಅವ್ರನ್ನ ಅವಲಂಬನೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಸುಲಭವಾಗಿ ಬೀಜಗಳನ್ನು ಸಂಗ್ರಹಣೆ ಮಾಡಿ ಒಂದೇ ದಿವಸದಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಅದನ್ನ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಸೀಡ್ಸ್ ಆಗಿರಲಿ ಅಥವಾ ಗೊಬ್ಬರವನ್ನು ನಾವು ಒಂದೇ ದಿವಸದಲ್ಲಿ 16-16.5 ಎಕರೆ ಬಿತ್ತನೆ ಮಾಡ್ತಾ ಇದ್ದೀವಿ. ಟ್ರ್ಯಾಕ್ಟರಿಂದ ಬಿತ್ತನೆ ಮಾಡ್ತಾ? ಹೌದು, ಟ್ರ್ಯಾಕ್ಟರ್ ಬಿತ್ತನೆ ಮಾಡ್ತಾರೆ. ಮೊದಲು ನಿಮ್ ತಂದೆ ನಿಮ್ ತಾತಾರೆಲ್ಲ ಎತ್ತಿನ ಕೂರಿಗೆಯಿಂದ ಬಿತ್ತನೆ ಮಾಡ್ತಿದ್ರು, ಈಗೆಲ್ಲ ಹೆಚ್ಚು ರೈತರು ಈ ಯಂತ್ರೋಪಕರಣಗಳು ಬಳಸಿ ಟ್ರ್ಯಾಕ್ಟರಿಂದ ಬಿತ್ತನೆ ಮಾಡ್ತಾರೆ. ಯಾವುದು ಬಿತ್ತನೆ ಪದ್ಧತಿ ಅಥವಾ ಕೃಷಿ ಪದ್ಧತಿ ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ, ಒಳ್ಳೇದನ್ಸುತ್ತೆ? ನಮಗೆ ಇದು ಟ್ರ್ಯಾಕ್ಟರಲ್ಲೇ ಬಿತ್ತಿರೋದ್ರಿಂದ ಉತ್ತಮ ಕೃಷಿ ಉಪಕರಣಗಳು ಸಿಗ್ತಾ ಇರೋದ್ರಿಂದ ಅದಕ್ಕೆ ಅವಲಂಬಿತವಾಗಿ ಬೇಸಾಯವನ್ನು ಶೀಘ್ರದಲ್ಲಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಮೊದಲು ಎತ್ತುಗಳು ಸಾಕಷ್ಟು ಸಿಗ್ತಾ ಇತ್ತು, ಅವಾಗ ನಾವು ಏನೇ ರೀತಿಯಲ್ಲಿ ಎತ್ತಿನಲ್ಲಿ ಮಾಡಿದ್ರೆ ಉತ್ತಮ ಅಂತ ಅನಿಸ್ತಿತ್ತು. 3 ಎಕರೆ ಬಿತ್ತಲಿಕ್ಕೆ ಒಂದು ಜೋಡಿ ಎತ್ತು ಬೇಕಾಗಿತ್ತು. ಅದನ್ನ ನಮ್ಮ 16 ಎಕರೆ 3 ಆರು 18 6 ದಿವಸ ಬೇಕಾಗಿತ್ತು. ಅಂದ್ರೆ ಕನಿಷ್ಠ ಎತ್ತುಗಳು ನಮ್ಗೆ ಒಂದೇ ಸಲ 4 ಜೋಡಿಗಳು ಯಾರು ಸಿಗೋದಿಲ್ಲ, ಎಲ್ಲರೂ ಬಿತ್ತನೆ ಮಾಡೋದ್ರಿಂದ. ಅದರಿಂದ ಅದನ್ನ ಸ್ವಲ್ಪ ಹೋಗಲಾಡಿಸ್ಬಿಟ್ಟು ಟ್ರ್ಯಾಕ್ಟರ್ಗೆ ಎಲ್ಲಾ ಕಡೆ ನಮ್ಮಲ್ಲಿ ನಮ್ಮ ಗ್ರಾಮದ ಸುತ್ತಮುತ್ತ ನಮ್ಮ ಗ್ರಾಮದಲ್ಲಿ ಸಮೇತ ಎಲ್ಲರೂ ಟ್ರ್ಯಾಕ್ಟರ್ ಅವಲಂಬಿತವಾದಂತಹ ಬೇಸಾಯವನ್ನೇ ಮಾಡ್ತಾರೆ, ಬಿತ್ತನೆ ಕಾರ್ಯಕ್ರಮವನ್ನು ಅದನ್ನೇ ಮಾಡ್ತಾ ಇದ್ದಾರೆ. 2 ಕ್ವಿಂಟಲ್ ಎತ್ತಿನಲ್ಲೇ ಹೊಡಿತಾರೆ? 2 ಕ್ವಿಂಟಲ್ ಮಾತ್ರ ಎತ್ತಿನಲ್ಲೇ ಹೊಡಿತಾ ಇದೆ ಸರ್. ಎಷ್ಟು ದಿವಸದಲ್ಲಿ ಹೊಡಿತಾರೆ 2 ಕ್ವಿಂಟಲ್? 2 ಕ್ವಿಂಟಲ್ ನಮಗೆ ಕನಿಷ್ಠ ಅವರು ಒಂದು ಜೋಡಿಗೆ 3 ಕ್ವಿಂಟೆನೂ ಹಾಕ್ತಾರೆ, 2 ಕ್ವಿಂಟೆನೂ ಹಾಕಿದ್ರೆ 3 ಕ್ವಿಂಟೆ ಆದ್ರೆ 4.5-5 ಎಕರೆನೂ ಹೊಡಿತಾರೆ. 2 ಕ್ವಿಂಟೆ ಹಾಕಿದ್ರೆ 3 ಎಕರೆನೂ ಹೊಡಿತಾರೆ ಸರ್. ಎಷ್ಟು ದಿವಸದಲ್ಲಿ ಹೊಡಿಬೇಕು? ಬಿತ್ತನೆ ಮಾಡಿದ ನಂತರ ನಾವು ಕನಿಷ್ಠ ಒಂದು 38-45 ದಿವಸದಲ್ಲಿ ಮಾಡ್ತಾ ಇದ್ದೀವಿ. ಹುಲ್ಲುಗಳು ನೋಡ್ಕೊಂಡ್ಬಿಟ್ಟು 35-40 ದಿವಸಗಳ ಅಂತರದಲ್ಲಿ ನಾವು 2 ಕ್ವಿಂಟೆ ಹೊಡಿತಾರೆ. ಎಷ್ಟು ಸಾರಿ ಹೊಡಿತಾರೆ 2 ಕ್ವಿಂಟೆ? ಒಂದ್ಸಲ ಹೊಡಿತಾರೆ. ಮತ್ತೆ ಅದರ ಕಡೆ ಏನಾದ್ರು ಕಳೆ ಬಿದ್ರೆ ಕಳೆ ತೆಗಿತಾರ? ಹೌದು, ಅದನ್ನ ಬಿಟ್ಟು ಸಾಲಲ್ಲಿ ಇರುವಂತ ಹುಲ್ಲು ಹೋಗಿರೋದಿಲ್ಲ 2 ಕ್ವಿಂಟೆಯಲ್ಲಿ. ಆ ಸಾಲಲ್ಲಿ ಇರುವಂತ ಕಳೆಯನ್ನು ಮ್ಯಾನ್ಯಲ್ ಅಲ್ಲೇ ತೆಗೆಸ್ಬಿಟ್ಟು ಮಾಡಿದರೆ ಮುಂದಿನ ಬೆಳೆಗೆ ಯಾವುದೇ ರೀತಿಯಾದಂತ ಬೀಜಗಳ ಉದುರುವಿಕೆ ಕಡಿಮೆ ಇರುತ್ತೆ ಹುಲ್ಲಿನ ಬೀಜಗಳು. ಆವಾಗ ಅದನ್ನ ಎತ್ತಾಕ್ಬಿಟ್ಟು ಹೊರಗಡೆ ಹಾಕೋದ್ರಿಂದ ನಮ್ಗೆ ಭೂಮಿನೂ ಫಲವತ್ತತೆ ಆಗ್ತದೆ. ಆ ದೃಷ್ಟಿಯಲ್ಲಿ ನಾವು ಮ್ಯಾನ್ಯಲ್ಲಿ ಕಳೆ ತೆಗೆಸ್ತಾ ಇದೀವಿ ಸರ್. ಸರಿ, 2 ಕ್ವಿಂಟೆ ಕಳೆ ಆದ್ಮೇಲೆ ಏನಾದ್ರೂ ಮೇಲ್ಗೊಬ್ಬರ ಕೊಡ್ತೀರಾ? ಆ ಸಂದರ್ಭದಲ್ಲಿ ಅಂದ್ರೆ ನಾವು ಕೀಟನಾಶಕವಾಗಿ ಇದರ ಟ್ರ್ಯಾಕ್ಟರಲ್ಲಿ ಸಿಂಪಡಣೆ ಮಾಡುವಾಗ ಆಲ್-19 ಅಥವಾ ನ್ಯಾನೋ ಯೂರಿಯಾ ಲಿಕ್ವಿಡ್ ಅನ್ನ ನಾವು ಕೀಟನಾಶಕ ಜೊತೆಯಲ್ಲಿ ಮಿಶ್ರಣ ಮಾಡಿಬಿಟ್ಟು ಗೊಬ್ಬರವಾಗಿ ಮೊದಲ ಸಲ ಕೊಡ್ತೀವಿ ಸರ್. ಅಂದ್ರೆ ಲಿಕ್ವಿಡ್ ರೂಪದಲ್ಲೇ ಗೊಬ್ಬರ ಕೊಡ್ತೀರಾ? ಹೌದು, ಲಿಕ್ವಿಡ್ ರೂಪದಲ್ಲೇ ನಾವು ಕೀಟನಾಶಕ ಜೊತೆ ಮಿಶ್ರಣ ಮಾಡಿ ಸುಲಭವಾಗಿ ನಮ್ಗೆ ಖರ್ಚು ಕಡಿಮೆ ಆಗೋದ್ರಿಂದ ಅದನ್ನ ನಾವು ಮಾಡ್ತಾ ಇದ್ದೀವಿ. ಬಿತ್ತನೆ ಸಂದರ್ಭದಲ್ಲಿ ಏನಾದ್ರೂ ರಾಸಾಯನಿಕ ಗೊಬ್ಬರ ಬಳಸ್ತೀರಾ? ಹೌದು ಸರ್, ಬಿತ್ತನೆ ಸಂದರ್ಭದಲ್ಲೂ ಈಗ ಕೊಟ್ಟಿಗೆ ಗೊಬ್ಬರ ಸಿಗೋದು ಕಷ್ಟ ಇದೆ. ಸಿಕ್ಕರು ಸಮೇತ ಒಂದು ಟ್ರ್ಯಾಕ್ಟರ್ಗೆ 8-10,000 ಲೋಡ್ ಇದೆ. ಅದನ್ನ ಅವರಂದ್ರೆ ಖರೀದಿ ಮಾಡು, ನಮ್ಮ ಹೊಲದಲ್ಲಿ ಸ್ಟಾಕ್ ಮಾಡಿ ಸಿಂಪಡಣೆ ಮಾಡಲಿಕ್ಕೆ ಖರ್ಚು ಬಾಧೆ ಜಾಸ್ತಿ ಬರ್ತಾ ಇದೆ. ಎಷ್ಟು ಸಿಗುತ್ತೋ ಅಷ್ಟು ಸಾಮಾನ್ಯವಾಗಿ 5-6 ವರ್ಷ ಮಧ್ಯದಲ್ಲಿ ಒಂದ್ಸಲ ಹಾಕ್ತಿವಿ. ಆ ಸಿಗದಿದ್ದಂತ ವರ್ಷಗಳಲ್ಲಿ ನಾವು ಈ ರಾಸಾಯನಿಕ ಗೊಬ್ಬರವನ್ನು ಬಿತ್ತನೆ ಸಂದರ್ಭದಲ್ಲಿ ಸುಲಭವಾಗಿ ನಮಗೆ ಬೀಜದ ಜೊತೆಗೆ ಗೊಬ್ಬರ ಹೋಗೋದ್ರಿಂದ ನಮಗೆ ಒಂದು ಬಿತ್ತನೆ ಖರ್ಚುಗಳು ಕಡಿಮೆ ಆಗ್ತವೆ. ಈಗ ರೈತರು ಯಾವುದೇ ಬೆಳೆಗಳು ಬೆಳೆದ್ರೂ ಕೀಟ ರೋಗಗಳು ಬಾಧೆ ಸಾಕಷ್ಟು ಕಂಡು ಬರುತ್ತೆ. ಈ ಕಡಲೆ ಬೆಳೆಯಲ್ಲಿ ಏನೇನು ಕೀಟ ರೋಗಗಳು ಬಾಧೆ ಕಂಡು ಬರುತ್ತೆ, ಅದನ್ನೆಲ್ಲ ಯಾವ ರೀತಿ ಹತೋಟಿ ಮಾಡ್ತೀರಾ? ಇದು ಸಾಮಾನ್ಯವಾಗಿ ಕೀಟಬಾಧೆ ಇದ್ದೇ ಇರುತ್ತೆ ಕಡಲೆ ಬೀಜಕ್ಕೆ. ನಾವು ಕನಿಷ್ಠ ಬಿತ್ತನೆ ಆದ ದಿನದಿಂದ 20-25 ದಿವಸದಲ್ಲಿ ಒಂದ್ಸಲ ಕೀಟನಾಶಕ ಸಿಂಪಡಣೆ ಮಾಡೇ ಮಾಡ್ತೀವಿ. ಅದ್ರ ಗೇಣು ಹುಳ ಅಂತ ಇರುತ್ತೆ, ಅದು ಕಾಯಿ ಕೊರೋ ಇದು ಬೀಜ ಮತ್ತು ಕಾಂಡವನ್ನು ಕೊರೋದ್ರ ಜೊತೆಗೆ ಎಲೆಯನ್ನು ಸಂಪೂರ್ಣವಾಗಿ ಕಚ್ಚುತ್ತೆ. ಆ ಕಚ್ಚಿ ನಾಶ ಮಾಡೋದ್ರೊಳಗೆ ನಾವು ಸಿಂಪಡಣೆ ಮಾಡೋದ್ರಿಂದ ಆ ಗಿಡ ಉತ್ಕೃಷ್ಟವಾಗಿ ಬೆಳೀತಾ ಇರುತ್ತೆ, ಬ್ರಾಂಚಸ್ ಅನ್ನು ಚೆನ್ನಾಗಿ ಹೊಡೆದ್ಬಿಟ್ಟು ಸದೃಢವಾಗಿ ಬರುತ್ತೆ. ಇಲ್ಲ ಅಂದ್ರೆ ಅದು ಕಳಿತು ಅಂದ್ರೆ ಮತ್ತೆ ಬೆಳೀಲಿಕ್ಕೆ ಒಂದು 15-20 ದಿವಸ ಆಗಿಬಿಟ್ಟು ಅವಾಗ ಇಳುವರಿ ಕಡಿಮೆ ಬರುತ್ತೆ. ಆ ದೃಷ್ಟಿಯಿಂದ ಕೀಟನಾಶಕ ಅತ್ಯಗತ್ಯವಾಗಿ ಬೇಕು ಸರ್. ಈ ತರ ಕೀಟ ರೋಗ ಬಂದು ಅಥವಾ ಮಳೆ ಬರದಲೇ ಇರತಕ್ಕಂತ ಅಥವಾ ಹವಾಮಾನ ಮಳೆ ತುಂಬಾ ಜಾಸ್ತಿ ಮಳೆ ಬಂದು ಹವಾಮಾನ ವೈಪರೀತ್ಯದಿಂದ ಯಾವ ವರ್ಷನಾದ್ರೂ ಬೆಳೆ ಲಾಸ್ ಆಗಿರೋದುಂಟಾ? ಇಲ್ಲ, ನಮಗೆ ಬೆಳೆ ಕಡಿಮೆ ಆಯ್ತು ಅನ್ನೋಂತ ಸಂದರ್ಭದಲ್ಲಿ ಸಮೇತ ನಾವು ಹಾಕಿರುವಂತ ಬಂಡವಾಳದಲ್ಲಿ ಯಾವುದೇ ನಷ್ಟ ಇಲ್ಲದೆ ಕನಿಷ್ಠ ಅಂದ್ರೆ 25-50 ಸಾವಿರವರೆಗೂ ಲಾಭನೇ ಬಂದಿದೆ. ಆದ್ರಿಂದ ನಾವು ಕೃಷಿ ಜೀವನವನ್ನು ನಡೆಸ್ಕೊಂಡೇ ಬರ್ತಾ ಇದ್ವಿ. ನಷ್ಟ ಅಂತ ಬಂದಾಗ ಯಾವುದೇ ರೈತರು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ನಾವು ಅದನ್ನ ರೂಢಿಸ್ಕೊಂಡೇ ಬರ್ತದೆ. ನಷ್ಟ ಅನ್ನೋದು ಯಾವುದೂ ಇಲ್ಲ. ಮಳೆ ಜಾಸ್ತಿ ಆದ್ರೂ ಸಮೇತ ನಮ್ಗೆ ಇನ್ಸೂರೆನ್ಸ್ ಪ್ರೊವೈಡ್ ಆಗ್ತಾ ಇರೋದ್ರಿಂದ ಅವರನ್ನು ಕರೆಸಿ ನಾವು ಇನ್ಸೂರೆನ್ಸ್ ಟೈಮ್ ಒಳಗಡೆ ಈ ರೀತಿ ನಷ್ಟ ಆಗಿದೆ ಅಂತ ಹೇಳಿ ಬಂದು ದಾಖಲಾತಿಯನ್ನು ಮಾಡಿದಾಗ ಅವರು ನಮ್ಮ ಪರಿಹಾರವನ್ನು ಕೊಟ್ಟಿದ್ದಾರೆ ಸರ್. ಅಂದ್ರೆ ಪ್ರತಿ ವರ್ಷ ಬೆಳೆ ವಿಮೆ ಕಟ್ತಾ ಇರ್ತೀರ? ಹೌದು ಸರ್, ಬೆಳೆ ವರ್ಷ ನಾವು ಬೆಳೆ ವಿಮೆ ಕಟ್ತಾ ಇರ್ತೀವಿ. ಈಗ ಸಾಕಷ್ಟು ಜನ ರೈತರು ಈ ಬೆಳೆ ವಿಮೆ ಇನ್ಸೂರೆನ್ಸ್ ಕಟ್ಟೋದಿಲ್ಲ. ಈ ತರ ಕಟ್ಟೋದ್ರಿಂದ ನೋಡ್ರಿ, ನೀವು ಹೇಳ್ದಂಗೆ ಸಾಕಷ್ಟು ಅನುಕೂಲ ಆಗುತ್ತೆ, ಕಟ್ಟಿದ್ರೆ ಹೆಚ್ಚು ಅನುಕೂಲ ಅಂತೀರ ರೈತರು? ಸರ್, ಯಾವುದೇ ಒಂದು ಬೆಳೆಗೆ ನಾವು ಅದರ ಪ್ರಮಾಣ ಅಥವಾ ಬೆಲೆ 1 ಎಕರೆ ಬಹಳ ಕನಿಷ್ಠ ಇದೆ, 270 ರೂಪಾಯಿ ಪರ್ ಎಕರ್ ಕಡಲೆಬಿಕೆ. ಅದೇನು ನಮಗೆ ಕೌಂಟಬಲ್ ಅಲ್ಲ, ಒಬ್ಬ ಕೂಲಿ ಆಳಿನ ಬೆಲೆ ಆಗಿರುತ್ತದೆ. ನಾವು ವರ್ಷಾನುಪೂರ್ತಿ ವ್ಯವಸಾಯ ಮಾಡ್ಕೊಂಡ್ಬಂದ್ರಿಂದ 270 ರೂಪಾಯಿ ರೈತರಿಗೆ ದೊಡ್ಡದಾಗಲ್ಲ. ನಮ್ಗೆ 16 ಎಕರೆ 1,348 4,000 ರೂಪಾಯಿ ಬರುತ್ತೆ. ಅದು ಯಾವುದೋ ಒಂದು ಮೂಲೆಯಲ್ಲಿ ಬೆಳೆದ್ರೆ ಒಂದು ಬೆಳೆ ಇಳುವರಿ ಬಂದ್ಬಿಡುತ್ತೆ. ನಮಗೆ ನಷ್ಟ ಆದಾಗ ಅದನ್ನು ತುಂಬಿಕೊಡ್ಲಿಕ್ಕೆ ಸರ್ಕಾರದವರು ನಮಗೆ ಇದು ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ರಿಂದ ಉತ್ತಮವಾದಂತಹ ಒಂದು ಯೋಜನೆ ಸರ್, ಇದು ಫಸಲ್ ಭೀಮಾ ಯೋಜನೆ ಅಂತೇಳಿ. ಹೌದು, ಈ ಪ್ರತಿ ವರ್ಷ ಬರುತ್ತೆ ಅಂತಾನಲ್ಲ, ಬರ್ಲಿ ಬಿಡ್ಲಿ ನಾವು ಕರ್ತವ್ಯ ನಾವು ಮಾಡ್ಬೇಕು. ಕಟ್ಟಿದ್ರೆ ನೀವ್ ಹೇಳ್ದಂಗೆ ಅತಿವೃಷ್ಟಿ ಅನಾವೃಷ್ಟಿ ಹವಾಮಾನ ವೈಪರೀತ್ಯದಿಂದ ನಷ್ಟ ಆದಾಗ ಅನುಕೂಲ ಆಗುತ್ತೆ. ಹೌದು ಸರ್, ಇದು ಖಂಡಿತವಾಗಿ ಆ ರೀತಿ ಇರೋದ್ರಿಂದ ನಾವು ಪ್ರತಿ ವರ್ಷ ಕಟ್ತಾನೆ. ಹಾಗಿದ್ರೆ ಈ ಕಡಲೆ ಕಟಾವ್ ಬರ್ಬೇಕಂದ್ರೆ ಎಷ್ಟು ತಿಂಗಳ ಅವಧಿ ಬೇಕಾಗುತ್ತೆ? ಕಡಲೆ ಕಟಾವ್ ಬರ್ಲಿಕ್ಕೆ ಬಿತ್ತಿನ ದಿನದಿಂದ ನಮ್ಗೆ 95-100 ಡೇಸ್ ಒಳಗಡೆ ಕಟಾವ್ ಬರುತ್ತೆ ಸರ್. ಅದು ಮಾಗಿ ಆದ ತಕ್ಷಣ ಒಂದು ವಾರದ ಅಂತರದಲ್ಲಿ ನಾವು ಒಂದು ಕಟಾವ್ ಮಾಡ್ಕೊಂಡ್ಬಿಟ್ಟು ಕೂಲಿ ಆಳುಗಳ ಮುಖಾಂತರ ಕೀಳಿಸಿ ಮಾಡ್ತಾ ಇದ್ವಿ. ಕೀಳಿಸ್ಬಿಟ್ಟು ಕುಪ್ಪೆ ಇಟ್ಬಿಟ್ಟು ಒಂದು 4-5 ದಿವಸ 5-6 ದಿವಸದೊಳಗೆ ಒಣಗಿಸ್ಬಿಟ್ಟು ಆಮೇಲೆ ನಾವು ಮಿಷಿನ್ಗೆ ಹಾಕುವಂತ ಕಾರ್ಯವನ್ನು ಮಾಡ್ತಾ ಇದೀವಿ. ಅವಾಗ ಹಿಂಗಾರಲ್ಲಿ ಮಳೆ ಇರೋದಿಲ್ಲ, ಕೈಲಿಂದ ಕೀಳಿಕ್ ಬರುತ್ತಾ? ಹಿಂಗಾರಲ್ಲಿ ಮಳೆ ಇಲ್ಲದೆ ಇರೋದ್ರಿಂದ ಸುಲಭವಾಗಿ ನಮಗೆ ಮುರಿದ್ರೆ ಸಾಕು ಹಾಗೆ ಬರುತ್ತೆ. ಅವಾಗ ಅವರು ಒಂದು ಗುತ್ತಿಗೆ ಆಧಾರದ ಮೇಲೆ ಎಕರೆಗೆ ಇಷ್ಟು ಅಂತೇಳಿ ತಗೊಂಡ್ಬಿಟ್ಟು ಫಾಸ್ಟ್ ಆಗಿ ಕೆಲಸ ಮಾಡೋದ್ರಿಂದ ನಮ್ಮ 16 ಎಕರೆಯನ್ನ ಕನಿಷ್ಠ 3 ದಿವಸ ಒಂದು ಅವಾಗ ಗುತ್ತಿಗೆ ಆಳುಗಳು ಕನಿಷ್ಠ 20-15 ಜನ ಬಂದ್ಬಿಟ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರೆ 3-4 ದಿವಸದಲ್ಲಿ ಬೆಳಗಿನ ಜಾವದಲ್ಲಿ ಕೀಳಿ ಸಂಗ್ರಹಣೆ ಮಾಡಿ ಇಡ್ತಾರೆ ಸರ್. ಅಂದ್ರೆ ಚೆನ್ನಾಗಿ ಒಣಗಿದ ಮೇಲೆ ಕಟಾವ್ ಮಾಡ್ತೀರಾ? ಹೌದು, ಬಹಳಷ್ಟು ಒಣಗಿರಬಾರ್ದು, ಮೀಡಿಯಂ ಇರಬಹುದು. ತುಂಬಾ ಒಣಗಿಬಿಟ್ರೆ ಆ ಕಾಳೆಲ್ಲ ಭೂಮಿಯಲ್ಲಿ ಬೀಳುತ್ತೆ. ಆ ದೃಷ್ಟಿಯಿಂದ ಕಾಳು ಕೆಳಗಡೆ ಭೂಮಿಯೊಳಗೆ ಬೀಳದ ಇರುವಂತ ಟೈಮ್ ಅನ್ನು ನೋಡ್ಕೊಂಡ್ಬಿಟ್ಟು ನಾವು ಅದನ್ನ ಕಟಾವ್ ಮಾಡ್ಕೊಂಡ್ಬಿಟ್ಟು ಸಂಗ್ರಹಣೆ ಮಾಡ್ಬೇಕು. ಈಗ ಇನ್ನು ಕೆಲವು ರೈತರು ಈ ಎಸೆ ಕಡಲೆನೆ ತಂದು ಮಾರ್ಕೆಟ್ ಅಲ್ಲಿ ಎಲ್ಲ ಚೂಡ್ ಕಟ್ ಮಾರಾಟ ಮಾಡ್ತಾರೆ, ಅದನ್ನು ಲಾಭದಾಯಕ ಅಂತೀರಾ? ಅದು ಲಾಭದಾಯಕ ಅಂದ್ರೆ ಅದು ಕೆಲವೇ ದಿನಗಳಲ್ಲಿ ಮಾತ್ರ ಸಿಗುತ್ತೆ. ಅದು ಹಸಿ ಕಡಲೆ ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಸಿಗೋದಿಲ್ಲ. ಅದು ಸ್ವಲ್ಪ ಕೀಳೋದು ಸ್ವಲ್ಪ ಮಾಡೋದು ಆದಾಗ ನಮ್ಗೆ ಎಲ್ಲಿ ಕಿತ್ತಿದ್ವಿ ಏನ್ ಮಾಡ್ತಾ ಮಾಡ್ಲಿಕ್ಕೆ ನಿರ್ಧಾರ ಆಗಲ್ಲ. ಆ ದಿಕ್ಕಿನಲ್ಲಿ ನಾವು ಯಾವ್ದೇನನ್ನು ಯೋಚನೆ ಮಾಡ್ಲಿಲ್ಲ. ಕಡಲೆ ಬೀಜನ ಸಂಪೂರ್ಣವಾಗಿ ಒಣಗಿಸಿದ ಮೇಲೆ ನಾವು ಕಟಾವ್ ಮಾಡುವಂತ ಕಾರ್ಯದಲ್ಲಿ ನಿರತರಾಗಿದ್ವಿ. ಈಗ ಕಟಾವ್ ಮಾಡ್ಲಿಕ್ಕೆ ಒಕ್ಕಣೆ ಮಾಡ್ಲಿಕ್ಕೆಲ್ಲ ಕೂಲಿ ಕಾರ್ಮಿಕರು ಸಿಗ್ತಾರ ನಿಮ್ ಕಡೆ? ಹೌದು, ಪರವಾಗಿಲ್ಲ, ನಮ್ಮಲ್ಲಿ ಸುತ್ತಮುತ್ತ ಇದಾರೆ. ಸಿಗದೇ ಇದ್ದ ಸಂದರ್ಭದಲ್ಲಿ ಬೇರೆ ಹಳ್ಳಿ ಕೂಡ್ಲಿಗಿ ಆ ಕಡೆಯಿಂದನೂ ಬಂದಿದ್ದಾರೆ, ಚಳ್ ನಾಯ್ಕನಟ್ಟಿ ಎಲ್ಲಾ ಕಡೆಯಿಂದನೂ. ಎಲ್ಲರೂ ಏಕಕಾಲದಲ್ಲಿ ಬಿತ್ತನೆ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಮಾಡೋದ್ರಿಂದ ಎಲ್ಲರದು ಏಕಕಾಲದಲ್ಲೇ ಕಟಾವ್ ಬರುತ್ತೆ. ಆ ಸಂದರ್ಭದಲ್ಲಿ ಕೂಲಿ ಆಳುಗಳ ಕೊರತೆ ಇರುತ್ತೆ. ಸುತ್ತಮುತ್ತಲ ಹಳ್ಳಿಗಳಲ್ಲಿ ಸಂಪರ್ಕ ಇಟ್ಕೊಂಡ್ಬಿಟ್ಟು ಲೇಬರ್ ಸರ್ ಸಂಪರ್ಕ ಇಟ್ಕೊಂಡ್ಬಿಟ್ಟು ವಾಹನದಲ್ಲಿ ಅವನ್ನ ಕರೆಸ್ಬಿಟ್ಟು ಅದನ್ನ ಕಟಾವ್ ಮಾಡ್ತಾ ಇದೀವಿ. ಈಗ ಕೂಲಿ ಎಲ್ಲ ಸಾಕಷ್ಟು ತುಂಬಾ ದುಬಾರಿ. ನೀವ್ ಹೇಳಿದ್ರೆ ಎಲ್ಲ ಒಪ್ಪಂದ ಕೊಟ್ಬಿಡ್ತೀವಿ ಕಿತ್ಕೊಂಡು ಹೋಗ್ಲಿಕ್ಕೆ ಅಂತಲ್ಲ, ಯಾವ ಪ್ರಮಾಣದಲ್ಲಿ ನಡೆಯುತ್ತಲ್ಲ ಕೂಲಿ ನಿಮ್ ಕಡೆ? ಕೂಲಿ ಆಳು ನಮ್ಗೆ ಈಗ ಲಾಸ್ಟ್ ಇಯರ್ ಅಲ್ಲಿ ಕಂಪೇರ್ ಮಾಡಿದ್ರೆ 2,000 ರೂಪಾಯಿವರೆಗೂ 1 ಎಕರೆ ಕಟಾವ್ ಮಾಡಿದ್ವಿ. ಬಿಫೋರ್ ಲಾಸ್ಟ್ ಇಯರ್ 1,600 ಏಳ್ನೂರು ರೂಪಾಯಿ ಪರ್ ಎಕರೆ ಇತ್ತು. ಏಕ್ದಮ್ ಈಗ ಕೂಲಿ ಆಳುಗಳು ಒಂದು ಅವ್ರಿಗೂ ಒಂದು ಬೆಲೆ ಏರಿದ ದಿನಗಳಲ್ಲಿ ಅವರು ಸಮೇತ ವೆಚ್ಚವನ್ನು ದುಬಾರಿ ಕೇಳ್ತಾ ಇರ್ತಾರೆ. ನಾವು ನಮ್ಗೆ ಲಾಭದಾಯಕ ನೋಡ್ಕೊಂಡು ಬೆಳೆ ಇಳುವರಿ ಆಧಾರದ ಮೇಲೆ ಒಂದು 100-200 ರೂಪಾಯಿಗೆ ಒಂದು ಮಾರ್ಪಾಡು ಮಾಡಿಕೊಂಡು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದು ಎಷ್ಟು ಗಂಟೆವರೆಗೆ ಕೆಲಸ ಮಾಡಿ? ಬೆಳಿಗ್ಗೆ ಅವ್ರು ಕನಿಷ್ಠ ಅಂದ್ರೆ 3-3:30 ಮಾರ್ನಿಂಗ್ ಬರ್ತಾರೆ. ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ 3:30-4 ಗಂಟೆಗೆ ಕೇಳಬೇಕು. ಹೌದು, ಅದ ತಂಪನತ್ನಲ್ಲಿ ಮಾಡಿದ್ರೆ ಬೀಜ ಉದರದಿಲ್ಲ ದೃಷ್ಟಿಯಿಂದ 3:30-4 ಗಂಟೆ ಬರ್ತಾರೆ. ಹೆಚ್ಚು ಕಮ್ಮಿ 2:30 ಬರ್ತಾರೆ ಕೆಲವು ಕೂಲಿ ಆಳುಗಳು. 2:30-3 ಗಂಟೆಯಿಂದ 10 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಬಿಸಿಲು ಏರೋದ್ರೊಳಗೆ ಆ ಕಾರ್ಯವನ್ನು ಮುಗಿಸ್ತಾರೆ 10 ಗಂಟೆಯೊಳಗೆ. ಅವ್ರಿಗೆಲ್ಲ ಊಟ ತಿಂಡಿ ಎಲ್ಲ ಕೊಡಬೇಕು? ಊಟದ್ದೇನಿಲ್ಲ ಸರ್, ಅವರು ಇನ್ನೇನು ಕಾಫಿ ಮಾತ್ರ ಕೊಡ್ತಾ ಇರ್ತೀವಿ, ಕಾಫಿ ಬಿಸ್ಕೆಟ್ಸ್ ಅನ್ನು. ಅಲ್ಲೇ ಹೊಲದಲ್ಲೇ ಅವ್ರಿಗೆ ಪಾತ್ರೆ ತರ್ತಾರೆ, ನಾವು ಅದಕ್ಕೆ ಸಹಾಯ ಮಾಡಿ ಬೆಲ್ಲ ಟೀ ಪುಡಿ ಎಲ್ಲ ವ್ಯವಸ್ಥೆ ಮಾಡೋದ್ರಿಂದ ಸಂತೋಷವಾಗಿ ಅವರು ಖುಷಿಯಿಂದ ಕಾರ್ಯವನ್ನು ಚಳಿಯನ್ನು ಬಿಡಿಸ್ಕೊಂಡು ಟೀ ಕಾಫಿ ಕುಡಿಯೋದ್ರ ಮೂಲಕ ಅವರು ಒಂದು ಸಂತೋಷದಿಂದ ಕೆಲಸ ಮಾಡ್ತಾರೆ. ಈಗ ಕಿತ್ಮರಲ್ಲಿ ಜಮೀನಲ್ಲಿ ಎಷ್ಟು ದಿವಸ ಒಣಗಿಸಬೇಕಾಗುತ್ತೆ ಅದು ಕಡಲೆ? ಕಿತ್ತಾದ್ಮೇಲೆ ನಾವು ಕನಿಷ್ಠ 5-7 ದಿವಸದವರೆಗೂ ನಾವು ಹಾಗೆ ಬಿಟ್ರೆ ಇರುವಂತ ಬೀಜ ಒಣಗುತ್ತೆ. ಅವಾಗ ಹಸಿ ಇದ್ರೂ ಚೆನ್ನಾಗಿ ಒಣಗಿಬಿಟ್ಟು ಇದು ಬರುತ್ತೆ ಅನ್ನೋ ದೃಷ್ಟಿಯಿಂದ 6-7 ದಿವಸ ಬಿಡ್ತೀವಿ ಒಣಗಿಸ್ತಾರೆ. ಮತ್ತೆ ಅದನ್ನೇನಾದ್ರೂ ಕಣಕ್ ತಗೊಂಡ್ಬಂದು ಎಲ್ಲ ಒಕ್ಕಣೆ ಮಾಡೋದ ಏನು ಅಲ್ಲೇ ಮಿಷಿನ್ ಬಿಡಿಸೋದ ಯಾವ ರೀತಿ ಮಾಡ್ತಾರೆ? ಮೊದಲು ಕಣಕ್ಕೆ ತಂದು ಒಕ್ಕಣೆ ಮಾಡಿದಂತ ಸಂದರ್ಭದಲ್ಲಿ ದುಬಾರಿ ಆದಂತ ವೆಚ್ಚ ಬಂತು ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ನಮಗೆ ಟ್ರ್ಯಾಕ್ಟರ್ಗಳು ಅಥವಾ ಮಿಷಿನ್ಗಳು ಇರೋದ್ರಿಂದ ಹೊಲದಲ್ಲೇ ನೇರವಾಗಿ ಕುಪ್ಪೆ ಇಟ್ಟಿರುವಂತ ಒಂದು ಇದನ್ನು ಕಟಾವನ್ನು ಸುಲಭವಾಗಿ ಹೊಲದ ತುಂಬಾ ಓಡಾಡ್ಕೊಂಡ್ಬಿಟ್ಟು ನಮ್ಗೆ ಬೀಳೋದ್ರಿಂದ ಅದರ ವೇಸ್ಟ್ ಸಮೇತ ನಮಗೆ ಗೊಬ್ಬರವಾಗಿಡೋದ್ರಿಂದ ಮುಂದಿನ ಒಂದು ಬೆಳೆಗೆ ಅದು ಸಹಾಯಕವಾದಂತ ಗೊಬ್ಬರ ಆಗ್ತಾ ಇದೆ. ಅದರಿಂದ ನಾವು ಅದನ್ನೇ ಅವಲಂಬಿಸಿಕೊಂಡು ಟ್ರ್ಯಾಕ್ಟರ್ ಮುಖಾಂತರ ಮಿಷಿನ್ಗಳಲ್ಲಿ ಅದನ್ನ ಕಟಾವ್ ಮಾಡ್ತಾರೆ. ಈಗ ಕೆಲವು ರೈತರು ಹೇಳ್ತಾರೆ ನಾವು ಮಿಷಿನ್ನಲ್ಲಿ ಒಕ್ಕಣೆ ಮಾಡಿದಾಗ ಜಾಸ್ತಿ ವೇಸ್ಟ್ ಆಗುತ್ತೆ ಸರ್, ಸಿಡಿ ಅದು ಅದೆಲ್ಲ ನಾವು ಕಣಕ್ ತಂದ್ಬಿಟ್ಟು ತುಳಿಸಿ ಅದನ್ನೇ ಒಕ್ಕಣೆ ಮಾಡಿದ್ರೆ ಅದು ಜಾಸ್ತಿ ವೇಸ್ಟ್ ಆಗಲ್ಲ ಅಂತಾರೆ. ಈಗ ಕೂಲಿ ಕಾರ್ಮಿಕರು ಸಿಗದಿದ್ದ ಕಾರಣದಿಂದ ನೀವು ಇನ್ನೇನು ಮಿಷಿನಲ್ಲಿ ಒಕ್ಕಣೆ ಮಾಡ್ಬೇಕಾಗತ್ತೆ ಅಂತೀರ? ಹೌದು ಸರ್, ಅದೇನು ಸಿಂಪಡಣೆ ಆಗೋದು ಸೀಸನ್ ಅಲ್ಲಿ ಕರೆಕ್ಟ್ ಆಗಿ ನಾವು ಕಟಾವ್ ಮಾಡಿದ್ವಿ ಅಂತ ವೇಸ್ಟ್ ಆಗುವಂತ ಸಂದರ್ಭ ಇರಲ್ಲ. ಬೀಜ ಹಸಿ ಇತ್ತು ಅಂದ್ರೆ ಅವಾಗ ಆ ತರ ಆಗುತ್ತೆ. ನಾವು ಕಟಾವ್ ಮಾಡುವಂತ ಸಮಯವನ್ನು ಬಹಳ ಇಂಪಾರ್ಟೆಂಟ್ ಈ ಒಂದು ಬೆಳೆಯಲ್ಲಿ. ಆ ಸಮಯಕ್ಕೆ ಸರಿಯಾಗಿ ಕಟಾವ್ ಮಾಡಿಟ್ರೆ ಯಾವುದೇ ರೀತಿ ಮಿಷಿನ್ಗಳಲ್ಲಿ ಒಂದು ಕೆಲವು ಮಿಷಿನ್ಗಳಲ್ಲಿ ಆ ರೀತಿಯಾಗಿ ಆಗ್ತಾ ಇರುತ್ತೆ. ಅಂತ ಮಿಷಿನ್ಗಳನ್ನು ನಾವು ಬೇರ್ಪಡಿಸಿ ಉತ್ತಮವಾದಂತ ಮಿಷಿನ್ ಇರುವಂತ ಟ್ರ್ಯಾಕ್ಟರ್ಗಳಲ್ಲೇ ಕಟಾವ್ ಮಾಡಿಸಿ ಅದನ್ನ ಅಲ್ಲೇ ಹೊಲದಲ್ಲೇ ಮಾಡಿಸ್ತೀವಿ. ನೀವೆಲ್ಲ ಎಷ್ಟು ಚೆನ್ನಾಗಿ ಕೃಷಿ ಮಾಡಿದಾಗ ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ವರೆಗೆ ಇಳುವರಿ ಪಡಿಲಿಕ್ಕೆ ಸಾಧ್ಯ? ನಮಗೆ ಉತ್ತಮವಾಗಿ ಮಳೆ ಬಂತು ಅಂತ ಸಂದರ್ಭದಲ್ಲಿ ಕನಿಷ್ಠ 8-12 ಪಾಕೆಟ್ ಅಂದ್ರೆ ಒಂದು ಪಾಕೆಟ್ 60 ಕೆಜಿ 12-72 7-8 ಕ್ವಿಂಟಲ್ ವರೆಗೂ ಒಂದು ಎಕರೆಗೆ ಇಳುವರಿ ಬಂದಿದೆ. ಇಳುವರಿ ಬರುತ್ತೆ ಅಲ್ಲಿಗೆ ಒಂದು ಎಕರೆಗೆ 8 ಕ್ವಿಂಟಲ್ ಅಂದ್ರು ಇವತ್ತಿನ ಮಾರ್ಕೆಟ್ ಬೆಲೆಯಲ್ಲಿ ಹೊರಗಡೆ ಮಾರುಕಟ್ಟೆಯಲ್ಲಿ 6,500 ತಗೊಂಡಿದ್ದಾರೆ. ಇನ್ನು ಇವರು ಖರೀದಿ ಕೇಂದ್ರದಲ್ಲಿ ಪ್ರಾರಂಭ ಮಾಡಿದಾಗ ಖರೀದಿ ಕೇಂದ್ರದವರು ಈ ವರ್ಷದಲ್ಲಿ 7,200 ರೂಪಾಯಿ ನಿಗದಿ ಮಾಡಿದ್ದಾರೆ. ಲಾಸ್ಟ್ ಇಯರ್ 6,800 ವರೆಗೂ ನಿಗದಿ ಮಾಡಿದ್ರು. ನಾವು ಮಾರುಕಟ್ಟೆ ಬೆಲೆಯನ್ನು ನೋಡ್ಕೊಂಡ್ಬಿಟ್ಟು ಕೃಷಿ ಕೇಂದ್ರದಲ್ಲಿ ಇರುವಂತಹ ಇದು ಖರೀದಿ ಕೇಂದ್ರದ ಬೆಲೆಯನ್ನು ನೋಡ್ಕೊಂಡ್ಬಿಟ್ಟು ಯಾವುದು ಉತ್ತಮ ಅನಿಸುತ್ತೋ ಅಲ್ಲಿ ನಾವು ಈ ಒಂದು ಬೆಳೆಯನ್ನು ಮಾರಾಟ ಮಾಡ್ತಾ ಇದ್ದೀವಿ. ಮಾಡ್ತಾರೆ. ಈಗ ನೀವು ಹೇಳಿದ್ರೆ 7-8 ಕ್ವಿಂಟಲ್ ಇಳುವರಿ ಬರುತ್ತೆ ಒಂದು ಎಕರೆಗೆ ಅಂತ, ಇದು ಒಳ್ಳೆ ಇಳುವರಿ ಅನ್ಸುತ್ತ? ಒಳ್ಳೆ ಇಳುವರಿ. ಯಾಕಪ್ಪ ಅಂದ್ರೆ ನಾವು ಈಗ ಯಾರಾದ್ರೂ ಒಂದು ಹೊಲದಲ್ಲಿ ಗುತ್ತಿಗೆ ಕೇಳಿದ್ರೆ 1 ಎಕರೆ 3,000-4,000 ಅಷ್ಟೇ ಕೊಡ್ತಾರೆ. ನಾವು ಕನಿಷ್ಠ ಒಂದು 7-7 ಕ್ವಿಂಟಲ್ ಬೆಳೆದಿವಿ ಅಂದ್ರೆ 7,642 ಆಯ್ತು ಒಂದು ಎಕರೆಗೆ. ಖರ್ಚು ಒಂದು 10,000 ತೆಗೆದು ಅದೆಲ್ಲ ಮಾಡಿದ್ರೆ 15,000-20,000 ಅಂತೂ ಯಾವ ಸಂದರ್ಭದಲ್ಲೂ ಸಿಗ್ತಾ ಇರಿದೆ. ಆದ್ರಿಂದ ನಮ್ಗೆ ಇದು ಉತ್ತಮ ಲಾಭದಾಯಕವಾದಂತ ಬೆಳೆನೆ, ಅದನ್ನ ಈ ರೀತಿನೇ ಮಾಡ್ತಾ ಇದ್ದೀವಿ. ಈಗ ಕಡಲೆನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ಕಡಲೆಯನ್ನು ನಾವು ಇಲ್ಲಿ 1-2 ದಿವಸ ವೆಯ್ಟ್ ಮಾಡ್ತೀವಿ ಸರ್, ಬೆಲೆ ಯಾವ ಆಧಾರದಲ್ಲಿ ಇದೆ ಅಂತ. ಇಲ್ಲ ಕೆಲವು ಮಾರ್ಕೆಟ್ ಅವ್ರಿಗೆ ಬೇಡಿಕೆ ಜಾಸ್ತಿ ಇದ್ರೆ ಹೊಲಕ್ಕೆ ಬಂದ್ಬಿಟ್ಟು ಅಲ್ಲೇ ಖರೀದಿ ಮಾಡ್ತಾರೆ ಕೆಲವು ರೈತರು. ನಾವು ಅದರ ಓಡಾಟ ಕಮಿಷನ್ ಎಲ್ಲವನ್ನು ಲೆಕ್ಕ ಮಾಡಿ ಇದು ಲಾಭದಾಯಕ ಅಂದ್ರೆ ಅಲ್ಲೇ ಕೊಟ್ಟಿದ್ವಿ ಕೆಲವು ಸಂದರ್ಭದಲ್ಲಿ. ಇಲ್ಲ ಅಂದ್ರೆ ಮಾರ್ಕೆಟ್ ಒಡೆದು ಬಿಟ್ರೆ ಅಲ್ಲಿ ನಮಗೆ ಶೂಟು ಅವೆಲ್ಲ ತೆಗೆಯೋದು ಸ್ವಲ್ಪ ಕಡಿಮೆ ಆಗುತ್ತೆ ದೃಷ್ಟಿಯಿಂದ ಹೊಲದಲ್ಲೂ ಕೊಟ್ಟಿದ್ವಿ, ಮಾರ್ಕೆಟಲ್ಲೂ ಕೊಟ್ಟಿದ್ವಿ. ಇನ್ನೂ ಮಾರ್ಕೆಟ್ ಬೆಲೆ ನಮಗೆ ಸಮಂಜಸ ಸಂತೃಪ್ತಿ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಖರೀದಿ ಕೇಂದ್ರಕ್ಕೆ ನಫಾಡ್ ಮೂಲಕ ಒಂದು VSS ಸೊಸೈಟಿಗಳಲ್ಲಿ ಖರೀದಿ ಕೇಂದ್ರಗಳನ್ನು ರಿಜಿಸ್ಟರ್ ಮಾಡಿಸ್ಕೊಂತೀವಿ. ಫಸ್ಟ್ ರಿಜಿಸ್ಟರ್ ಮಾಡಿದ ನಂತರ ಅವರು ಡೇಟ್ ಕೊಡ್ತಾರೆ, ಆ ಡೇಟ್ ಅಲ್ಲಿ ಹೋಗ್ಬಿಟ್ಟು ನಾವು ಅದನ್ನು ಅಲ್ಲಿ ಮಾರಾಟ ಮಾಡ್ತೀವಿ. ನಾವು APMC ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋದಕ್ಕಿಂತ ಈ ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಿದಾಗ ಹೆಚ್ಚು ಲಾಭ ಸಿಗುತ್ತೆ ರೈತರಿಗೆ ಅಂತೀರ? ಹೌದು ಸರ್, ಖಂಡಿತ ಲಾಭ ಸಿಗುತ್ತೆ, ಅವ್ರ ಬೆಲೆನೂ ಉತ್ತಮವಾಗಿರುತ್ತೆ. ಆದ್ರಿಂದ ಏನು ಬೆಲೆ ಅವರು ಕೊಡುವಂತ ಅಮೌಂಟ್ ಸ್ವಲ್ಪ ಒಂದು ತಿಂಗಳಲ್ಲಿ ಡಿಲೇ ಆಗ್ಬಹುದು, ಗ್ಯಾರಂಟಿ ಆಗಿ ನಮಗೆ ಖಾತೆಗೆ ಬರ್ತದೆ ಅಕೌಂಟ್ ಅಲ್ಲಿ, ಯಾವ ಮಧ್ಯವರ್ತಿಗಳು ಕಾಟ ಇರೋದಿಲ್ಲ, ನೇರವಾಗಿ ರೈತರ ಖಾತೆಗೆ ಹಣ ಬರೋದ್ರಿಂದ ಸುಲಭವಾಗಿ ನಮಗೆ ಯಾವುದೇ ರೀತಿ ನಷ್ಟ ಅನುಭವಿಸೋದಿಲ್ಲ. ಈಗ APMC ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ಬೇಕಾದ್ರೆ ಹೆಂಗ ಬೆಳೆದಿರ್ತಾರೆ ಹಂಗೆ ತಗೊಂಡೋಗ್ಬಿಡ್ತಾರೆ, ನಾವು ಈ ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡ್ಬೇಕಾದ್ರೆ ಅವನ್ನೇನಾದರೂ ಚೆನ್ನಾಗಿ ತೂರಿ ಗುಣಮಟ್ಟದ ಒಂದು ಬೆಳೆನ ತಾಂಡೋದಾಗ ಮಾತ್ರ ಒಳ್ಳೆ ಬೆಲೆ ಕೊಡ್ತಾರ ಹೆಂಗ್ ಸರ್? ಅದು ಹೌದು ಅದನ್ನ ನಾವು ಖರೀದಿ ಕೇಂದ್ರದಲ್ಲಿ ಕೊಡಬೇಕಂದ್ರೆ ಗುಣಮಟ್ಟದಂತ ಬೀಜಗಳನ್ನೇ ಕೊಡಬೇಕು. ಅದು ಆಲ್ರೆಡಿ ನಮಗೆ ಉತ್ತಮವಾಗಿ ಒಣಗಿಸಿ ಮಿಷನ್ ಹಾಕಿರೋದ್ರಿಂದ ಅಲ್ಲಿ ಬರುವಂತ ಇದು ಕಟಾವು ಉತ್ತಮವಾಗಿಯೇ ಇರುತ್ತೆ ಬೆಳೆ. ಅಂದ್ರೆ ಏನ್ ಅಂತ ಮಿಸ್ಟೇಕ್ಸ್ ಇದ್ರು ನಾವು ಜಲ್ಡಿಗೆ ಹಾಕ್ಬಿಟ್ಟು ಅಲ್ಲಿ ಖರೀದಿ ಕೇಂದ್ರಕ್ಕೆ ಕೊಡ್ತೀವಿ. ಕೊಡ್ತಾರೆ ಅಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಕಡಲೆ ಬೆಳೆ ಲಾಭದಾಯಕ ಅಂತ. ಖಂಡಿತವಾಗಿ ಇದು ಲಾಭದಾಯಕವಾದಂತ ಬೆಳೆ ಸರ್. ಆದ್ರಿಂದ ನಮ್ಮ ಐಮಂಗಳ ಹೋಬಳಿ ಸುತ್ತಮುತ್ತ ಎಲ್ಲ ಗ್ರಾಮಗಳು ರೈತರು ಸಮೇತ ಕಡಲೆ ಬೆಳೆಗೆ ಆಸಕ್ತಿ ಕೊಟ್ಟು ಯಾವ್ದು ಬೆಳೆ ಬೇಡಪ್ಪ ಕಡಲೆ ಬೆಳೆ ಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಬಿತ್ತನೆ ಮಾಡಿ ಕಾರ್ಯವನ್ನು ಮಾಡ್ತಾ ಇದ್ರು. ಮುಂದಿನ ಏನಾದರೂ ಬೇರೆ ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಏನಾದ್ರೂ ಇಟ್ಕೊಂಡಿದ್ರೆ? ಹೌದು ಸರ್, ಮುಂಗಾರು ಉತ್ತಮವಾಗಿ ಮಳೆ ಬಂತು ಅಂದ್ರೆ ನಾವು ಈ ವರ್ಷ ತೊಗರಿ ಇಲ್ಲ ಇದು ಸೂರ್ಯಕಾಂತಿ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಬಂದ್ರೆ ಸೂರ್ಯಕಾಂತಿನ ಬೆಳೆ ಚೇಂಜ್ ಮಾಡ್ಬೇಕನ್ನೋ ಉದ್ದೇಶ ತುಂಬಾ ಇದೆ, ಅದನ್ನು ಮಾಡೋಣ ಅಂತ. ಲಾಸ್ಟ್ ಇಯರ್ ನಮ್ಮ ಸುತ್ತಮುತ್ತ ಬಿಫೋರ್ 2 ಇಯರ್ಸ್ ಬ್ಯಾಕ್ ನಮ್ಮ ಏರಿಯಾದಲ್ಲೇ ಯಾರು ಹಾಕಿರ್ಲಿಲ್ಲ. ನಾವೊಬ್ಬರೇ ಸೂರ್ಯಕಾಂತಿಯನ್ನು ಸುಮಾರು ಒಂದು ಪರೀಕ್ಷೆಗಂತ ಒಂದು 8 ಎಕರೆ ಹಾಕಿದ್ವಿ. ಎಲ್ಲರೂ ಏ ಸೂರ್ಯಕಾಂತಿ ಹಾಕಿಬಿಡ್ರೆ ನೀನೊಬ್ನೇ ಹಾಕಿದಿಲ್ಲ ಸುತ್ತಮುತ್ತ ಗಿಳಿಗಳ ಕಾಟ ನೀನ್ ಹೇಳಿ ಕಾಯ್ತಿ ಅಂತ ಅಂದ್ರೆ ಮಾಡಿದ್ರು. ಆಯ್ತಪ್ಪ ಆಯ್ತು ಆಗ್ಲಿ, ದೇವ್ರ ಕೊಟ್ಟಿದ್ದಾಗ್ಲಿ ಅನ್ನೋ ದೃಷ್ಟಿಯಿಂದ ನಾವು ಅದನ್ನ ಬೆಳೆ ಹಾಕಿದ್ರು ಸಮೇತ ಬೀಜ ಸ್ವಲ್ಪ ಮೀಡಿಯಂ ರೇಟ್ ಅಲ್ಲಿ ತಂದು ಹಾಕಿದ್ರು ಸಮೇತ ನಮ್ಗೆ ಯಾವುದೇ ರೀತಿಯಾದಂತ ಒಂದು ಪಕ್ಷಿಗಳ ಕಾಟ ಬರಲಿಲ್ಲ. ಯಾಕಪ್ಪ ಅಂದ್ರೆ ದೇವಿಚನ ಏನ ಗೊತ್ತಿಲ್ಲ, ಅಲ್ಲಿ ನಮ್ಗೆ ಯಾವುದೇ ಪಕ್ಷಿಗಳ ಕಾಟ ಬರಲಿಲ್ಲ. ಇಳುವರಿನು ಚೆನ್ನಾಗಿ ಬಂತು, ಅಲ್ಲೇನು ನಷ್ಟ ಆಗ್ಲಿಲ್ಲ ನಮ್ಗೆ ಸೂರ್ಯಕಾಂತಿ. ಆಗ ಅದ್ರಲ್ಲಿ ಊದಿರುವಂತ ಸೊಪ್ಪಾಗ್ಲಿ ಕಡ್ಡಿಗಳಾಗ್ಲಿ ಅದನ್ನ ಹಂಗೆ ನಾವು ಇದನ್ನ ಮಾಡೋದ್ರಿಂದ ಟ್ರಾಕ್ಟರ್ ಎಮಲ್ಷನ್ ಮಾಡಿದ್ರಿಂದ ಅದು ಉತ್ತಮ ಗೊಬ್ಬರನೂ ಆಯ್ತು, ನೆಕ್ಸ್ಟ್ ಬೆಳೆಗೆ ಸುಲಭದಾಯಕವೂ ಆಯ್ತು. ತುಂಬಾ ಚೆನ್ನಾಗಿ ಕೃಷಿ ಮಾಡ್ತೀರ ಸರ್. ಈಗ ನೀವು ನೌಕರಿಯಲ್ಲಿರೋದ್ರಿಂದ ಸಮಯ ಹೆಂಗ್ ಹೊಂದಾಣಿಕೆ ಮಾಡ್ಕೊಂತೀರ? ಈಗ ನೌಕರಿಯಲ್ಲಿ ಇರೋದ್ರಿಂದ ನಮ್ದು ಇದು ಪಾರ್ಟ್ ಟೈಮ್ ಜಾಬ್ ಅಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ನಾವು ಇದನ್ನ ಬಿತ್ತನೆ ಸಮಯದಲ್ಲಿ ಒಂದೇ ದಿವಸಕ್ಕೆ ನಮ್ಗೆ ಸಾಕಾಗುತ್ತೆ. ಆಗ ಒಂದ್ ದಿವಸ 2 ದಿವಸ ನಾವು ರಜೆ ಹಾಕೊಂಡ್ಬಿಟ್ಟು ಇನ್ನು ಕಟಾವು ಸಮಯದಲ್ಲಿ 3 ದಿವಸ 4 ದಿವಸ ಅದು ಬೆಳಗಿನ ಜಾವನೆ ಕಾರ್ಯಕ್ರಮ ಇರೋದ್ರಿಂದ ನಾವು 10 ಗಂಟೆ ಅಷ್ಟಕ್ಕೆ ನಾವು ಡ್ಯೂಟಿಗೆ ಹಾಜರಾಗಬಹುದು. ಇನ್ನು ಕೊನೆಯ ದಿವಸದಲ್ಲಿ ಮಿಷಿನ್ ಹಾಕೋದ್ರೆ ಒಂದು ದಿವಸದಲ್ಲಿ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಡೇ ನಲ್ಲಿ ಏನಾದ್ರೂ ನಾವು ತುಂಬಿ ಚೀಲಕ್ಕೆ ತೂರಿದ್ರೆ 2 ದಿವಸ ಆ ಸಮಯದ 2 ದಿವಸ ರಜೆ ಹಾಕೊಂಡ್ಬಿಟ್ಟು ಈ ಕಾರ್ಯವನ್ನು ಜೊತೆ ಜೊತೆಯಲ್ಲಿ ಮಾಡ್ಕೊಂತ ಸಮಯ ಹೊಂದಾಣಿಕೆ ಮಾಡ್ಕೊಂತಾರೆ. ಹೌದು, ಯಾಕಂದ್ರೆ ಈ ಕುಷ್ಕಿ ಜಮೀನ್ ಆಗಿರೋದ್ರಿಂದ ಈ ತರ ಸಮುದಾಯ ಹೊಂದಾಣಿಕೆ ಮಾಡ್ಕೋಬಹುದು. ನೀರಾವರಿ ಆಗಿದ್ರೆ ಪ್ರತಿ ದಿವಸನು ಕೆಲಸ ಇರ್ತಿತ್ತು, ಹಂಗಾಗ್ಬಿಟ್ಟು ಕಷ್ಟ ಆಗ್ತತ್ತೆ ಅಂತ. ಹೌದು, ನೀರಾವರಿ ಅಂದ್ರೆ ಅಲ್ಲಿ ಹುಳ ಆಗೇ ಇರ್ಬೇಕು ನಾವು. ಹೌದು, ಆ ದೃಷ್ಟಿಯಿಂದ ನೀರಾವರಿ ಮಾಡ್ಲಿಕ್ಕೆ ನಾವು ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ಲಿಲ್ಲ. ಮೊದಲ ಯೋಚನೆ ಮಾಡಿದ್ವಿ, ಬಟ್ ನೀರಿನ ಅಂಶ ನಮ್ಮ ಏರಿಯಾದಲ್ಲಿ ಕಡಿಮೆ ಇದೆ. ಈಗ ಇತ್ತೀಚಿನ ಪ್ರಮಾಣದಲ್ಲಿ ಅಲ್ಲಿ ಹುಡುಕಿ ನಮ್ಮ ಸುತ್ತಮುತ್ತ ಜಮೀನು ಕೆಳಗೆ ಮೇಲೆ ಎಲ್ಲ ಹಾಕಿದರೆ ನಾವು ಆ ದಿಕ್ಕಿನಲ್ಲಿ ಇದೀವಿ. ಇನ್ನು ಸದ್ಯಕ್ಕೆ ಒಂದು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಇರೋದ್ರಿಂದ ಅವರು ಒಂದು ಅಂತಸ್ತಿಗೆ ಬರಲಿ, ಅವ್ರ ನಂತರ ನಾವು ಆ ಕಡೆ ಹೋಗೋಣ ಅನ್ನೋ ಒಂದು ಯೋಜನೆಯಲ್ಲಿ ಸಮೇತ ಇದೀವಿ ಸರ್. ಮುಂದಿನ ದಿನಗಳಲ್ಲಿ ನೀರಾವರಿ ಮಾಡ್ಬೇಕನ್ನೋ ಉದ್ದೇಶ ಇದೆ. ಉತ್ತಮವಾದಂತಹ ಒಂದು ಪ್ಲಾಂಟೇಶನ್ ಮಾಡೋಣ, ಏನೋ ಒಂದು ದಾರಿ ನೋಡೋಣ ಅಂತ ಹೇಳಿದ್ವಿ. ನಮ್ದು ಲ್ಯಾಂಡ್ಸ್ ಹೈವೇ ಪಕ್ಕನೇ ಇರೋದ್ರಿಂದ ಅದನ್ನು ಬಿಟ್ಬಿಟ್ಟು ಇನ್ ಭಾಗದಲ್ಲಿ ಇರುವಂತ ಜಮೀನ್ಗಾದ್ರೂ ಮಾಡೋಣ, ಏನಾದ್ರೂ ಒಂದು ಅಲ್ಲಿ ಒಂದು ಶೆಡ್ ನಿರ್ಮಾಣ ಮಾಡಿ ಹೋಗಕ್ ಬರ್ಲಿಕ್ಕೆ ಒಂಥರ ನಮ್ಗೆ ಎಂತದು ರೆಸಾರ್ಟ್ ಟೈಪ್ ಮಾಡೋಣ ಅನ್ನೋ ಒಂದು ಯೋಚನೆ ಇದೆ. ಅಲ್ಲೇ ಇದ್ಕೊಂಡಿದ್ರೆ ಬಹಳಷ್ಟು ಉತ್ತಮವಾದಂತ ವಾತಾವರಣ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೇದಿರುತ್ತೆ. ಈಗಲೂ ಸಮೇತ ನಾವು ಯಾವ ಸಂದರ್ಭದಲ್ಲಿ ಹೋದ ಸಮೇತ ಹೊಲದಲ್ಲಿ ಹೋಗಿದ್ದಂದ್ರೆ ಕೆಲಸ ಮಾಡ್ಕೊಂಡೇ ಬರೋದು. ನಮ್ಗೆ ಸುಮ್ಮನೆ ಹೋಗಿ ಬರಲಿಕ್ಕೆ ನಮ್ಗೆ ಇಷ್ಟನೂ ಇರೋದಿಲ್ಲ. ಏನಾದ್ರೂ ಒಂದು ನಾವು ಹೋಗಿರೋ ಪೆಟ್ರೋಲ್ ಖರ್ಚಿಗಾದ್ರೂ ಅಲ್ಲಿ ಕೆಲಸ ಮಾಡಿ ಬರ್ತೀವಿ ಸರ್. ಆ ರೀತಿಯಾಗಿ ನಾವು ನಿರ್ವಹಣೆಯನ್ನು ಮಾಡ್ತಾ ಇದೀವಿ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ ಈ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ? ಮನೆಯಲ್ಲಿ ನಾವು ನಮ್ಮ ಮನೆಯವರು ಇಬ್ಬರೇ ಇರೋದು. ನಮ್ಮ ತಾಯಿಯವರು 3 ಇಯರ್ಸ್ ಹಿಂಭಾಗದಲ್ಲಿ ತೀರ್ಕೊಂಡು ಹೋದ್ರು. ಅವರು ಆರೋಗ್ಯದಲ್ಲಿ ಏರುಪೇರು ಇರ್ತಿತ್ತಲ್ಲ, ಅವರೇನು ಕೆಲಸದ್ರ ಬಗ್ಗೆ ರೈತರ ಬಗ್ಗೆ ಹೊಲಕ್ಕೇನು ಬರ್ತಾ ಇಲ್ಲ, ಮನೆಯಲ್ಲಿ ಎಲ್ಲ ನೋಡ್ಕೊಳ್ತಾ ಇದ್ರು. ನಾವು ನಮ್ಮ ಮನೆಯವರು ಒಂದು ಸಮಯ ನಿಗದಿ ಮಾಡಿಕೊಂಡು ನಾನು ಹೋಗಿ ಬರೋದು ಇಲ್ಲ ನನ್ನ ಅವಧಿ ಸಿಗದೇ ಇದ್ರೆ ನಮ್ಮ ಮನೆಯವರು ನಿರ್ವಹಣೆ ಮಾಡೋದು, ಇಬ್ಬರು ಸೇರಿ ಒಂದು ಯೋಜನೆ ಮೇಲೆ ನಾವು ಈ ಒಂದು ರೈತಾಪಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ನೌಕರಿಯಲ್ಲಿ ಇದ್ಕೊಂಡು ಜಮೀನು ಕಡೆ ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರ, ಈಗ ನೋಡಿದ್ರೆಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸೇರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಇದು ಅವರು ಪಿತೃರಾಜ್ಯ ತರ ಉಳಿಸಿರುವಂತ ಜಮೀನನ್ನು ಕನಿಷ್ಠ ಬೀಳ್ಬಿಡದ ರೀತಿಯಲ್ಲಿ ವ್ಯವಸಾಯ ಮಾಡ್ಕೊಂಬಂದ್ರೆ ಯಾವುದನ್ನು ನಷ್ಟ ಅನ್ನೋದಿಲ್ವೇ ಇಲ್ಲ. ಅವ್ರು ಬೆಂಗಳೂರಲ್ಲಿದ್ರು ಇಲ್ಲಿ ಕೆಲಸ ನಿರ್ವಹಣೆ ಮಾಡುವಂತದ್ದು ಕೆಲಸಗಳು ಮಾಡಬಹುದು. ಇದೇನು ನಾವು 365 ದಿವಸ ಜಮೀನಲ್ಲಿ ಇರಬೇಕು ಅನ್ನೋದೇನಿಲ್ಲ. ಕನಿಷ್ಠ ಈ ಬೇಸಾಯಗಳು ಹೊಡೆದ್ರೆ ಯಾರಾದ್ರೂ ಟ್ರ್ಯಾಕ್ಟರಿ ನಿರ್ವಹಣೆ ಮಾಡೋರ್ಗೆ ಗೊತ್ತಿರೋಂಥವ್ರಿಗೂ ಒಂದು ನಂಬಿಕಸ್ತರಿಗೆ ಹೇಳಿದ್ರೆ ಬೇಸಾಯವನ್ನು ಮಾಡ್ತಾರೆ. ಬೇಸಾಯಗಳನ್ನು ನಾವು ಆ ಸಂದರ್ಭದಲ್ಲಿ ಬಂದು ವಿಡಿಯೋ ಕಾಲ್ ಮುಖಾಂತರ ನೋಡಿ ಆದರೂ ಬೇಸಾಯಗಳನ್ನು ಮಾಡಬಹುದು. ಇವತ್ತಿನ ದಿವಸದಲ್ಲಿ ಅಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ. ಇನ್ನು ಬಿತ್ತನೆ ದಿವಸ ಕಟಾವು ದಿವಸದಲ್ಲೂ ಕನಿಷ್ಠ 2-3 ದಿವಸ ರಜಾ ಹಾಕೊಂಡ್ಬಂದ್ರು ಬೆಂಗಳೂರಲ್ಲಿ ಇದ್ರು ಮಾಡಬಹುದು, ಇಲ್ಲಿ ಚಿತ್ರದುರ್ಗದಲ್ಲಿ ಇದ್ರು ಮಾಡಬಹುದು, ಹಳ್ಳಿಯಲ್ಲಿ ಇದ್ರು ಸಮೇತ ವ್ಯವಸಾಯವನ್ನು ನಿರ್ವಹಣೆ ಮಾಡಬಹುದು. ಆಸಕ್ತಿ ಇರ್ಬೇಕು, ಜಮೀನನ್ನು ಬೀಳ್ಬಿಡಬಾರ್ದು. ಅದು ಬಿಟ್ಟರೆ ಮತ್ತೆ ಅದನ್ನ ನಷ್ಟ ಮಾಡ್ಲಿಕ್ಕೆ ತುಂಬಾ ವರ್ಷಗಳಾಗುತ್ತೆ, ಅದ್ರ ಬೆಳೆ ಅಷ್ಟೊಂದು ಹಣವನ್ನು ನಾವು ಅದು ವಹಿಸಬೇಕಾಗುತ್ತೆ. ಆ ದೃಷ್ಟಿಯಿಂದ ಉತ್ತಮ ನಮ್ಮ ಭೂಮಿಗಳಾಗಿರೋದ್ರಿಂದ, ಯಾವ ನಮ್ಮ ಐಮಂಗಳ ಹೋಬಳಿಯಲ್ಲಿರುವಂತ ಎಲ್ಲಾ ಭೂಮಿಗಳು ಕಪ್ಪು ಬಣ್ಣ ಭೂಮಿಗಳಿರೋದ್ರಿಂದ, ಕೆಲವು ಕೆಂಪು ಬಣ್ಣ ಇದೆ, ಕೆಂಪು ಬಣ್ಣ ಇರೋದು ಅವ್ರು ಶೇಂಗಾ ಬಿತ್ತನೆ ಮಾಡ್ಕೊತಾ ಇದ್ರೆ, ಕಪ್ಪು ಬಣ್ಣದ ಭೂಮಿಗಳಿಗೆಲ್ಲಾನು ನಾವು ನೋಡಿರೋ ಹಾಗೆ ಕಡಲೆ ಬೆಳೆನೇ ಉತ್ತಮವಾದ ಬೆಳೆ ಮಾಡ್ತಾ ಇದ್ದಾರೆ. ಈ ಕೃಷಿ ಬದುಕು ಸಂತೋಷ ನಿಮ್ಗೆ ತಂದ್ಕೊಟ್ಟಿದೆಯಾ ಸರ್? ಸಂತೋಷ ಮತ್ತು ಉಲ್ಲಾಸದಾಯಕವಾಗಿ ನಮ್ಗೆ ಈ ವ್ಯವಸಾಯವನ್ನು ನಿರ್ವಹಿಸ್ತಾ ಇದೀವಿ, ನಮ್ಗೆ ಈಗಲೂ ಸಂತೋಷ ಇದೆ ಸರ್. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಖಂಡಿತವಾಗಿ ನಮ್ಗೆ ಯಾವುದೇ ಸಂದರ್ಭದಲ್ಲಿ ಅವರು ನಮ್ಮ ಮೊಬೈಲ್ ಸಂಖ್ಯೆ 9994264643 ಇದಕ್ಕೆ ಕರೆ ಮಾಡಿ ಯಾವುದೇ ಮಾಹಿತಿಯನ್ನು ನಮ್ಗೆ ಕೇಳ್ಬೋದು. ನಾವು ಇದ್ರ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಯಾರೇ ಇದ್ರು ಸಮೇತ ಅವ್ರಿಗೆ ಹೇಳಿದೀವಿ. ಕೆಲವು ನಮ್ಮ ಚಳ್ಳಕೆರೆ ತಾಲೂಕು ಒಬ್ಬ ರೈತ ಮಹಿಳೆಗೆ ಅವರು ವೇಸ್ಟ್ ಲ್ಯಾಂಡ್ ಅಪ್ಪ ಬಿಳಿ ಹೆಂಗಿದೆ ಅಂತ ಹೇಳಿ ಕೇಳಿದಾಗ, ಅಕ್ಕ ಈ ವರ್ಷ ಹಾಕ್ರಿ ನೀವು ನೋಡ್ರಿ ಆಮೇಲೆ ಅದೇನನ್ನಾಗ್ಲಿ ಮಳೆ ಬಂದಿದೆ ಹಾಕ್ರಿ ಅಂತ ಅವರು ಮಾರ್ಗದರ್ಶನ ಕೊಟ್ಟು ಈ ವರ್ಷ ಬೆಳೆ ಸುಮಾರು 1 ಎಕರೆಗೆ ಕಡಲೆ ಬಿತ್ತನೆ ಮಾಡಿದ್ವಿ. ಈಗ ಅದರ ಫಲಿತಾಂಶ ನೆಕ್ಸ್ಟ್ ಇನ್ನು ಜನವರಿ 15 ಮೇಲೆ ಗೊತ್ತಾಗುತ್ತೆ. ಅದು ಉತ್ತಮ ನಿರ್ವಹಣೆ ಆಗ್ತಾ ಇದೆ ಅಂತ ನಾನು ನೋಡಿದ್ದೀನಿ, ಅವರು ಫೋಟೋ ಹಾಕಿದ್ದಾರೆ, ಚೆನ್ನಾಗೂ ಬಂದಿದೆ. ಅದರಿಂದ ಅವ್ರಿಗೆ ನಾವು ಯಾವುದೇ ಸಂದರ್ಭದಲ್ಲಿ ಯಾರೇ ರೈತರಾಗಿರ್ಬೋದು ಯಾರೇ ನಮಗೆ ಮಾಹಿತಿಯನ್ನು ಕೇಳಿದ್ರು ಸುಲಭವಾಗಿ ಅವ್ರಿಗೆ ಮಾಹಿತಿಯನ್ನು ನಾವು ನಿರ್ವಹಣೆ ಮಾಡೋದ್ರಿಂದ ಹೇಳ್ತಾ ಇದೀವಿ ಸರ್. ರೈತ ಬಾಂಧವರೇ, ಸುನಿಲ್ ಕುಮಾರ್ ಸರ್ ಅವರ ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೇನೆ, 9964624243. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ಈ ಕಡಲೆ ಬೆಳೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರೆ, ಇದೇ ರೀತಿ ಈ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್. ತಮಗೂ ಸಮೇತ ನಮ್ಮನ್ನು ಇಲ್ಲಿ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ನಮಗೆ ಸಂದರ್ಶನ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾವು ನಮ್ಮ ಕುಟುಂಬದ ಪರವಾಗಿ ನಾವು ಆಭಾರಿ ಆಗಿರ್ತೇವೆ. ಥ್ಯಾಂಕ್ ಯು ಸರ್. ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಬುರ್ಜನರೊಪ್ಪ ಗ್ರಾಮದ ಪ್ರಗತಿಪರ ಕೃಷಿಕ ಬಿಕೆ ಸುನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ಒಣಹವೆ ಇದ್ದು ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರೆಯುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಕವಿಯುವ ಸಾಧ್ಯತೆ ಹೆಚ್ಚು. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಮತ್ತು 18 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಬರೋಣ ಒಂದು ಜನಪದ ಗೀತೆಯೊಂದನ. ಕೇರಿಸಿ ಬುದ್ಧಿ ಎಂಬುವ ಬುಟ್ಟಿಲಿ ತುಂಬಿ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯೊಂದನ್ನು ಕೇಳಬಂದ್ರಲ್ಲ ಕೇಳುಗ್ರೆ. ಇನ್ನು ಇದೀಗ ಮಾರುಕಟ್ಟೆ ಧಾರಣೆ. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ನೆಲಗಡಲೆ, ಶೇಂಗಾ, ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 6,589, ಗರಿಷ್ಠ 7,059. ಹಿರಿಯೂರು ಮಾರುಕಟ್ಟೆ ಧಾರಣೆ ವರದಿ ಹೀಗಿದೆ. ಕಡಲೆಕಾಯಿ ಬೀಜ ಕನಿಷ್ಠ 9,570, ಗರಿಷ್ಠ 9,570. ಹರಿಹರ ಮಾರುಕಟ್ಟೆ ಧಾರಣೆ ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕನಿಷ್ಠ 1,910, ಗರಿಷ್ಠ 2,000. ಭತ್ತ ಆರ್ನ್ ಆರ್ ಹೊಸದು ಕನಿಷ್ಠ 2,400, ಗರಿಷ್ಠ 2,900. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ಅಡಿಕೆ ಇತರೆ ಕನಿಷ್ಠ 25,000, ಗರಿಷ್ಠ 25,000. ಅಡಿಕೆ ರಾಶಿ 52,679, ಗರಿಷ್ಠ 56,199. ಮೆಕ್ಕೆಜೋಳ ಹಳದಿ 1,800, ಗರಿಷ್ಠ 1,900. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇನ್ನು ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ರೈತರಿಗೆ ಸಲಹೆ. ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ ಎಂ.ವೈ. ನಾನು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಸಾವಯವ ಸಂಶೋಧನಾ ಕೇಂದ್ರ ಇಲ್ಲಿ ಸಹ ಸಂಶೋಧಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಎನ್ನುವುದು ಅತಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ತಮಗೆಲ್ಲರಿಗೂ ತಿಳಿದ ಹಾಗೆ ಸಾವಯವ ಕೃಷಿಯಲ್ಲಿ ಯಶಸ್ಸು ದೊರೆಯಬೇಕಾದರೆ ಜೀವಂತ ಮಣ್ಣನ್ನು ಸೃಷ್ಟಿಸಬೇಕು ಎಂದು ಹೇಳುವುದನ್ನು ಕೇಳಿರುತ್ತೀರಾ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಇಳುವರಿ ಕುಂಠಿತವಾಗುತ್ತಿರುವುದಕ್ಕೆ ಮಣ್ಣಿನ ಗುಣಧರ್ಮಗಳು ನಶಿಸುತ್ತಿರುವುದು ಕಾರಣ ಎಂದು ಕೇಳಿರುತ್ತೀರಾ. ಹಾಗಾದರೆ ಬೆಳೆ ಉತ್ಪಾದನೆಯಲ್ಲಿ ಸುಸ್ಥಿರತೆ ಪಡೆಯಲು ಹಾಗೂ ಸಾವಯವ ಕೃಷಿಯಲ್ಲಿ ಯಶಸ್ಸು ಪಡೆಯಲು ಜೀವಂತ ಮಣ್ಣು ಎಷ್ಟು ಮಹತ್ವ ಎಂದು ಅರಿತಿರುವ ನೀವು, ಹಾಗಾದರೆ ಜೀವಂತ ಮಣ್ಣು ಎಂದರೇನು ಎಂದು ತಿಳಿಯಬೇಕಾದ ಅತ್ಯವಶ್ಯಕ. ಹಾಗಾದರೆ ಬೆಳೆ ಉತ್ಪಾದನೆಯಲ್ಲಿ ಸುಸ್ಥಿರತೆ ಪಡೆಯಲು ಅವಶ್ಯಕವಾಗಿರುವ ಜೀವಂತ ಮಣ್ಣು ಎಂದರೇನು ಎಂದು ತಿಳಿಯೋಣ. ಭೂಮಿಯಲ್ಲಿ ಮಣ್ಣಿನ ಕಣಗಳ ಜೊತೆಗೆ ಸಹಸ್ರಾರು ಸೂಕ್ಷ್ಮಾಣು ಜೀವಿಗಳು, ಚಿಕ್ಕ ಪುಟ್ಟ ಜೀವಿಗಳು ವಾಸಿಸುತ್ತಿರುತ್ತವೆ. ಅವುಗಳು ತಮ್ಮ ಬೆಳವಣಿಗೆಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಉಸಿರಾಡುತ್ತವೆ